ಪ್ರಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಸಮಯ 6:50:30. ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಿನ್ನಿಂಗಾರಿನ ವೆಂಕಪ್ಪ ಮಣಿ ಭಟ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಲಿದ್ದೀರಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಬಾಯಿಯ ಆರೋಗ್ಯ ಕೇವಲ ಹಲ್ಲಿನ ಆರೋಗ್ಯಕ್ಕೆ ಸೀಮಿತವಾಗಿಲ್ಲ. ಬಾಯಿಯ ಆರೋಗ್ಯ ಇಡೀ ದೇಹದ ಆರೋಗ್ಯದ ಪ್ರತಿಬಿಂಬ. ಗರ್ಭಿಣಿಯರು ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರಿಂದ ಅವಧಿಗೆ ಮುನ್ನ ಶಿಶುವಿನ ಜನನ, ಕಡಿಮೆ ತೂಕದ ಮಗುವಿನ ಜನನ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಲ್ಲಿನ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೂ ಕಾರಣವಾಗಬಹುದು. ಅಸಾಂಕ್ರಾಮಿಕ ರೋಗಗಳಾದ ಮಧುಮೇಹ, ರಕ್ತದೊತ್ತಡ, ಪಾರ್ಶ್ವವಾಯು ನಿಯಂತ್ರಣಕ್ಕೆ ಬಾಯಿಯ ಆರೋಗ್ಯದ ಮಹತ್ವದ ಪಾತ್ರವಿದೆ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ, ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ಗುರುಪುರ ಗೋಳಿದಡಿ ಗುತ್ತಿನ ಗುತ್ತದ ವರ್ಷದ ಪರ್ವ ಜನವರಿ 19 ಭಾನುವಾರ ಹಾಗೂ ಜನವರಿ 20 ಸೋಮವಾರ, ಈ 2 ದಿನಗಳಲ್ಲಿ ಗುತ್ತಿನ ಮನೆಯ ಚಾವಡಿಯ ಶ್ರೀ ವೈದ್ಯನಾಥಾದ್ಯ ಪಂಚದೇವತೆಗಳಿಗೆ ಆರಾಧನೆ, ಭಜನಾ ಸತ್ಸಂಗ. ಜನವರಿ 19 ಶ್ರೀ ಕ್ಷೇತ್ರ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಕಾಲಮಿತಿಯ ಯಕ್ಷಗಾನ ಬಯಲಾಟ. ಜನವರಿ 20 6:00-8:00 ಕುದ್ರೋಳಿ ಗಣೇಶ್ ಮತ್ತು ಬಳಗದವರಿಂದ ವಿಸ್ಮಯ ಜಾದೂ ಪ್ರದರ್ಶನ. 8:30 10:30 ಠಾಗೋರ್ ದಾಸ್ ಮತ್ತು ಬಳಗದವರಿಂದ ಏಕ್ ಶ್ಯಾಮ್ ರಫಿಕೆ ನಾಮ್ ಪ್ರಸಮಂಜರಿ. 2 ದಿನಗಳ ನಿರಂತರ ಊಟೋಪಚಾರ ಹಾಗೂ ಅತಿಥಿ ಸತ್ಕಾರ. ಸರ್ವ ಪ್ರಜಾ ಜನರಿಗೂ ಪ್ರೀತಿಪೂರ್ವಕ ಸ್ವಾಗತ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ, ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ, ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18-40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನ್ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. Want to see the world clearer and brighter? Head to Father Muller's Ophthalmology and Optics Center. Whether it's eye checkups, frames or cataract and corrective surgeries, we've got you covered at affordable costs. With our trusted team, your vision is in the best hands. Father Muller Ophthalmology and Optics Center. Your vision, our mission. Iga ಕಿನ್ನಿಂಗಾರಿನ ವೆಂಕಪ್ಪ ಮಣಿ ಭಟ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಪಿಎಸ್ ಸೂರ್ಯನಾರಾಯಣ ಭಟ್. ಈಗ ನಮ್ಮ ಜೊತೆ ಇದ್ದಾರೆ ಕಿನ್ನಿಂಗಾರಿನ ವೆಂಕಪ್ಪ ಮಣಿ ಭಟ್ರು. ಅವರು ಅಡಿಕೆ, ಕಾಳುಮೆಣಸು, ತೆಂಗು, ರಬ್ಬರ್ ಹಾಗೆ ಡೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಅವರ ಈ ಸಮಗ್ರ ಕೃಷಿಯ ಬಗ್ಗೆ ಮಾತಾಡಿಸುವ. ನಮಸ್ಕಾರ ವೆಂಕಪ್ಪ ಮಣಿ ಭಟ್ರೆ. ನಮಸ್ಕಾರ. ನೀವು ಸಾಂಪ್ರದಾಯಿಕವಾಗಿ ತುಂಬ ಮೊದಲಿಂದಲೂ ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾಡುವ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಈಗ ಮುಖ್ಯವಾಗಿ ನೀವು ಕೃಷಿ ಪ್ರಾರಂಭ ಮಾಡಿದ್ದು ನಿಮ್ಮ ತಾತ ತಂದೆ ಇವರ ಕಾಲದಿಂದಲೂ ಇದ್ದದ್ದ ಹೇಗೆ? ಸಾಧಾರಣ 4ನೇ ಕ್ಲಾಸಿಂದಲೇ ನಾವು ಕೃಷಿಗೆ ಸೇರಿಕೊಂಡಿದ್ದೆವು ತಂದೆಯವರೊಟ್ಟಿಗೆ. ಗದ್ದೆ ಕೃಷಿ, ಆಗ ತೋಟ ಕಡಿಮೆ, ರಬ್ಬರ್ ಇರಲಿಲ್ಲ ಆಗ. ಮತ್ತು ನಮಗೆ ಅಲ್ಲಿ ಸ್ವಲ್ಪ ಜಾಗ ಇದ್ದದ್ದು, ಸ್ವಲ್ಪ ಬೆಟ್ಟು ಜಾಗ ನಮ್ಮ ತಂದೆ ಇರುವಲ್ಲಿ, ಏಳ್ಕಾನು ನಮ್ಮ ತರವಾಡು, ಅಲ್ಲಿ ಹತ್ತಿರ ಕುಂದಗಡ ನಮ್ಮ ಶಹರ ಅಲ್ಲಿ ಸಿಕ್ಕಿದ್ದು. ಹಾಗೆ ಅಲ್ಲಿ ಮತ್ತೆ ಸ್ವಲ್ಪ ಅಡಿಕೆ ಇದ್ದದ್ದು, ದೊಡ್ಡ ಮಟ್ಟಿಗೆ ಇರಲಿಲ್ಲ, 6 ಮಡಿ ಗದ್ದೆ ಇತ್ತು. ಆಗ ಎತ್ತುಗಳಲ್ಲಿ ಬೇಸಾಯ ಮಾಡ್ತಿದ್ದು, ತಂದೆಯವರಿಗೆ ಒಬ್ಬನಿಗೆ ಕಷ್ಟ ಆಗ್ತಿತ್ತು, ನಾನು ದೊಡ್ಡವ. ಮತ್ತೆ ಬೆಳಿಗ್ಗೆ ಒಮ್ಮೊಮ್ಮೆ ಗೊಬ್ಬರ ಬೇಕು, ಉಂಟಲ್ಲ ಗದ್ದೆಯಲ್ಲಿ ಗೊಬ್ಬರ ಬೇಕು ಇಂಥದ್ದೆಲ್ಲ, ಅದು ಮಾಡಿ ನಾವು ಶಾಲೆಗೆ ಹೋಗ್ತಿದ್ದದ್ದು. 3 ಮೈಲ್ ನಡೆದು ಹೋಗಬೇಕು ನೀರ್ಚಲಿಗೆ, ಆಗ ಬಸ್ ಇಲ್ಲ. ಹಾಗೆ ನಮ್ಮ ವಿದ್ಯಾಭ್ಯಾಸ 10ರವರೆಗೆ ನೀರ್ಚಲಲ್ಲಾಯಿತು. ಮತ್ತೆ ಪಿ ಯು ಸಿಗೆ ಸುಬ್ರಹ್ಮಣ್ಯಲ್ಲಿ ಹೋಗಿದ್ದೇನೆ. ನಮ್ಮ ತಲೆ ಕೃಷಿಯಲ್ಲೇ ಇತ್ತು, ಕೃಷಿಯಲ್ಲೇ ಇತ್ತು. ಈಗ ಸುಮಾರು ಎಷ್ಟು ಜಾಗ ನಿಮ್ಮಲ್ಲಿ ಈ ಕೃಷಿಗೆ ಉಂಟು ನಿಮ್ಮದು? ನಾನು ಈಗ ನನ್ನ ತಂದೆಯ ಮನೆ ಅಲ್ಲಿಲ್ಲ, ನಾನು ನನ್ನ ಮಿಸೆಸ್ನ ಮನೆಯಲ್ಲಿ ಇಲ್ಲಿರುವ ಅವರ ಕೆಲವರು 2 ಹೆಣ್ಣುಮಕ್ಕಳಿದ್ದದ್ದು. ಹಾಗೆ ಇವಳ ಅಂಶವನ್ನು ನಾವು ಶೇರ್ ತಗೊಂಡಿದ್ದೇವೆ. ಹಾಗೆ ಅವಳ ಹೆಸರಲ್ಲಿ 1 ಎಕರೆ ತೋಟವು ಗದ್ದೆಯಾಗಿ 2 ಎಕರೆ ರಬ್ಬರು ಉಂಟು. ಈಗ ಏನೆಲ್ಲ ಕೃಷಿ ಉಂಟು ಇದರಲ್ಲಿ? ಅಡಿಕೆ ಮೇಯ್ನು, ಒಟ್ಟಿಗೆ ಒಳ್ಳೆ ಮೆಣಸು, ನಂತರ ಬಾಳೆ, ತೆಂಗು ಸೈಡಲ್ಲಿ, ಮತ್ತೆ ಗದ್ದೆ ಉಂಟು 1.5 ಎಕರೆ, ಮತ್ತೆ ಮನೆ, ಮತ್ತೆ ಎಲ್ಲ ಉಂಟು. ರಬ್ಬರ್ 1.5 ಎಕರೆ ಗುಡ್ಡೆ, ಅದು 2 ಎಕರೆ, 9 ಎಕರೆ ಫಸ್ಟ್ ಎತ್ತಿ 2 ಅಂತ ಹೇಳಿದ್ದೆ ಹಾಗೆ. ಅದು ಸರಿ. ಈಗ ಅಡಿಕೆಯ ಬಗ್ಗೆ ಬರುದಿದ್ರೆ ನೀವು ಪ್ರಾರಂಭ ಮಾಡಿದ್ದು ಹೇಗೆ, ಯಾವ ಅಡಿಕೆಯನ್ನು? ನಾನು ಫಸ್ಟಿಗೆ ಊರ ತಲಿಯನ್ನು ಇಟ್ಟದ್ದು, 50 ಗಿಡ ಮಂಗಲ ಇಟ್ಟಿದ್ದೇನೆ ಸೈಡಲ್ಲಿ. ಅವಾಗಲೇ ಇಟ್ಟದ್ದ? ಇಟ್ಟಿದ್ದೇನೆ ಆಗಲಿ. ಮತ್ತೆ 1 ವರ್ಷಗಳಿವಾಗ ನಮಗೆ ಕೃಷಿ ಭವನದಿಂದ 100 ಮೋಹಿತ್ನಗರ್ ಗಿಡ ಕೊಟ್ಟರು. ಅದನ್ನು ನೆಟ್ಟು ಆಗುವಾಗ 20 ಗಿಡ ಸತ್ತೋಯ್ತು. ಅದು ಸ್ವಲ್ಪ ನಮ್ಮ ಕೈಗೆ ಸಿಕ್ಕುವಾಗ ಸ್ವಲ್ಪ ಬಾಡಿತ್ತು ಅದು ಗಿಡ. ಆದರೂ ಅದನ್ನೆಲ್ಲ ಇದು ಮಾಡುವಾಗ ಅದು 80 ಗಿಡ ಬದುಕಿತು. ಅದಕ್ಕೆ ಸೊಪ್ಪು, ಗೊಬ್ಬರ, ಸುಡುವಣ್ಣು, ಅದಲ್ಲದೆ 3 ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ರಾಸಾಯನಿಕ, ಸ್ವಲ್ಪ ಸ್ವಲ್ಪ ಹೆಸರಿಗೆ ತಕ್ಕ. ನನಗೆ ಒಳ್ಳೆ ಅದು ಚೇರ್ ಅಪ್ ಮಾಡಿತ್ತು. ಯಾಕೆಂದರೆ 80 ಮರದಲ್ಲಿ 3 ಕಂಡಿ ಅಡಿಕೆ ಬಂತು ಅಂದರೆ 7.5 ಕ್ವಿಂಟಲ್ ಅಡಿಕೆ ಬಂತು. 9 ಗೊನೆ 10 ಗೊನೆ ಬರ್ತಿತ್ತು ಅದರಲ್ಲಿ. ಹೌದು, 15 ವರ್ಷ ಆಗುವಾಗ ಮರ ಕಂಗಾಲಾಯಿತು. ಕಡದ್ರಿ? ಕಡದಲ್ಲಿ ಬೇರೆ ಗಿಡ ಇಟ್ಟೆ. ಬೇರೆ ಮೋಹಿತ್ ನಗರ ಇಟ್ಟೆ? ಅಲ್ಲ, ಮೋಹಿತ್ ನನಗೆ ಮತ್ತೊಂದು ಸಣ್ಣ ಪ್ಲಾಟ್ ಮಾಡಿದೆ 100 ಗಿಡದ್ದು. ಅದರಲ್ಲಿ ಒಮ್ಮೆ ಗಾಳಿ ಬಂದದ್ದಲ್ಲಿ ನನಗೆ 10-15 ಗಿಡ ಮುರಿದೋಯ್ತು. 7ನೇ ವರ್ಷದ ಗಿಡ ಮುರಿದೋಯ್ತು, ಸ್ವಲ್ಪ ಬೇಜಾರಾಯ್ತು. ಅದು ಮತ್ತೆ ಈಗಿನ ಕಾಲಕ್ಕೆ ಹೈಟ್ ಹೋಗ್ತದೆ, 1. 2ನೇದಾಗಿ ಬೇಗ ಅದು ವೀಕ್ ಆಗ್ತದೆ. ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ವೀಕ್ ಆಗ್ತದೆ, ಅದು ಫಸಲು ಕಡಿಮೆ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಅಂದ್ರೆ ಕೊಡುವ, ನಾವು ಕೊಡುದು ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ಗೊಬ್ಬರಿಗೆ ನಮಗೆ ತುಂಬಾ ಇದಾಗುವಾಗ, ನಾವೊಂದು 1,000-1.5 ಸಾವಿರ ಗಿಡ ಉಂಟೀಗ ಮರ. ನಾವು ಶುರುವಿಗೆ ಮಾಡುವಾಗ 1 ಬುಟ್ಟಿ ಗೊಬ್ಬರ ಆಗ್ತಿದೆ, ಈಗ ಬರುವುದು ಒಮ್ಮೊಮ್ಮೆ 1.5 ವರ್ಷ ಆಗ್ತದೆ 1/2 ಬುಟ್ಟಿ ಗೊಬ್ಬರ ಬಿಡುವಾಗ. ವ್ಯತ್ಯಾಸ ಆಗಿದೆ ಈಗ. ಹಾಗೆ ಇದಕ್ಕೆ ಕಮ್ಮಿ ಮಾಡುವಾಗಿಲ್ಲ? ಇಲ್ಲ, ಅದು ಆ ರೀತಿ ಹೋದರೆ ಮಾತ್ರ ಅದು ಆಗೋದು, ಫಸಲು ಬರುತ್ತೆ, ಫಸಲು ಕಡಿಮೆ ಆಗ್ತದೆ. ಮತ್ತೆ ಮರ ಈಗ ಮಂಗಳ ಆದ ಸಾಗ ನೀವು ನೋಡಿ, 1 ವರ್ಷ ಈಟು ಸ್ವಲ್ಪ ಕಡಿಮೆ ಆದರೆ ಅಲ್ಲಿ ಸಫರ ಆಗ್ತದೆ, ಮತ್ತೆ ಮುಂದೆ ತವರ ಆಗ್ತದೆ, ಸಫರ ಆಗ್ತದೆ. ಆ ರೀತಿ ಆಗ್ತದೆ ಮಂಗಳ ಸಹ. ನಾವು ಊರದ ಹಾಗಲ್ಲ, ಅದು ನಾರ್ಮಲ್ ಒಂದೇ ಹಾಗೆ ಹೋಗ್ತದೆ. ಗೊಬ್ಬರ ಹೆಚ್ಚು ಕಮ್ಮಿ ಆಗ್ತದೆ, ಏನೂ ಅದು ವ್ಯತ್ಯಾಸ ತೋರಿಸುವುದೇ ಇಲ್ಲ. ಈಗ ಫಸಲಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಮರ ಒಂದೇ ಯೂನಿಫಾರ್ಮ್ ಆಗಿ ಹೋಗ್ತದೆ. ಮಂಗಳ ಎಷ್ಟು ಉಂಟು ನಿಮ್ಮ ಮಂಗಳ? ನಾನು ಈಗ 400 ಗಿಡ ಇಟ್ಟಿದ್ದೇನೆ. ಈಗ ಪ್ರಶಸ್ತಿ ಅಂದರೆ ಒಂದು 2-3 ವರ್ಷ ಈಗ ಸಿಂಗಾರವಾಗಿ ಶುರುವಾಗಿದೆ. ಈಗ ಮೊದಲಿಂದಲೂ ಕೂಡ ನೀವು ಮಂಗಳ ಇಟ್ಟಿದ್ದೀರಿ? ಇಟ್ಟಿದ್ದೇನೆ ಸ್ವಲ್ಪ, ಅದು ಈ ಊರದ್ರ ಒಟ್ಟಿಗೆ. ಅದು ಎಷ್ಟು ವರ್ಷಕ್ಕೆ ಬರ್ತದೆ ಫಸಲು ಮಂಗಳದಲ್ಲಿ? ಬೇಗ 3.5 ವರ್ಷಕ್ಕೆ ಹಿಂಗಾರ ಬರ್ತದೆ. ಬಂದಿದೆ, ಈಗಲೂ ಬಂದಿದೆ, ಮೊದಲು ಬಂದಿದೆ. ಊರದ್ದು 4.5 ವರ್ಷಕ್ಕೆ ಬಂದಿದೆ. ಈಗ ಮಂಗಳಕ್ಕೆ ನೀವು ಕೊಡಬೇಕಾದ ಗೊಬ್ಬರ ಇದರ ವ್ಯವಸ್ಥೆ ಎಲ್ಲ ಹೇಗೆ? ಮಂಗಳಕ್ಕೆ ಯಾವ ವಿಧದಲ್ಲಿ ಈಟು ಕೊಟ್ಟರು ಆಗ್ತದೆ? ಈಟಂತೂ 3 ತಿಂಗಳಿಗೊಮ್ಮೆ ನಾವು ರಾಸಾಯನಿಕ ಸೊಪ್ಪು ಕೊಡ್ತೇವೆ. ಗೊಬ್ಬರ ವರ್ಷಕ್ಕೊಮ್ಮೆ, ಸೊಪ್ಪು ಕೊಡ್ತಿದ್ದೆವು ಮೊದಲೆಲ್ಲ, ಈಗ ಆಗುವುದಿಲ್ಲ. ಈಗ ಕೊಡುವುದಿಲ್ಲ, ಯಾಕೆಂದರೆ ಕೂಲಿಯವರ ಸಮಸ್ಯೆ, ರಬ್ಬರ್ ಇಟ್ಟಾಗುವ ಸೊಪ್ಪಿಲ್ಲ, ಈಗೆಲ್ಲ ಸಮಸ್ಯೆ. ಸೊಪ್ಪು ಹಾಕಿದರೆ ಅದರ ಪ್ರಯೋಜನ ಬೇರೆ ಉಂಟು. ಸೊಪ್ಪಿನ ಬದಲಿಗೆ ಈ ಗೊಬ್ಬರವನ್ನೇನಾದರೂ ನಾನು ಈಗ 1-2 ವರ್ಷದಿಂದ ಕಾಯಿಸಲ್ಲಿ ನಮ್ಮ ಕಾರ್ಯಾಡು ವಿಶೇಷರು ಹೊಟ್ಟಿದ್ದಾರೆ, ಅವರು ಈ ಟ್ರ್ಯಾಕ್ಟ್ರಿಗೆ ಹುಡಿ ಮಾಡೋ ಮಿಷನ್ ತಂದಿದ್ದಾರೆ. ಮಾಡಲು ಕಾಯಿ ಮತ್ತು ಅಡರುಗಳು, ಸೊಪ್ಪು ಇದೆಲ್ಲ ಉಂಟಲ್ಲ, ಅದು ಮತ್ತು ಸೋಗೆ ಹಾಳೆ ಎಲ್ಲ ಹುಡಿ ಮಾಡಿ ಬುಡಕ್ಕೆ ಹಾಕೋದು. ಅದು ಈಗ ಒಳ್ಳೆ ಉಪಕಾರ ಕಾಣ್ತಾ ಉಂಟು. ಕಾಳು ಮೆಣಸಿನಲ್ಲಿ ಒಳ್ಳೆ ಉಮಿಕರಿ ಹಾಕಿದಾಗ ಬಂದ ಹಾಗೆ ಬರ್ತದೆ. ಅದನ್ನು ಏನು ಅದಕ್ಕೆ ಮಿಕ್ಸ್ ಮಾಡಲಿಕ್ಕಿಲ್ಲ? ನಾನು ಏನು ಶುರುವಿಗೊಮ್ಮೆ ಮಾಡಿದ್ದೇನೆ, ಅದಕ್ಕೆ ರಾಕ್ ಫಾಸ್ಫೇಟ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಟು ಎಲ್ಲ ಮಾಡಿದ್ದೇನೆ. ಕೂಲಿ ಎಲ್ಲ ಪೂರೈಸುವುದಿಲ್ಲ, ದೊಡ್ಡ ಪ್ಲಾಸ್ಟಿಕ್ ಎಲ್ಲ ಬೇಕು. ಇದಾದರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಇದಂದ್ರೆ ನಾವು ತಗೊಂಡು ಕೂಡ ಬುಡಕ್ಕೆ ಹಾಕೋದು. ಬುಡಕ್ಕೆ ಹಾಕಿ ಮತ್ತೆ ಗೊಬ್ಬರ ಏನೆಲ್ಲ ಹಾಕ್ತೇವೆ, ಮತ್ತೆ ಒಮ್ಮೊಮ್ಮೆ ಇದು ಹ್ಯೂಮಿಕ್ ಆಸಿಡ್ ಮತ್ತೆ ಅದನ್ನೆಲ್ಲ ನೀರು ಮಾಡಿ ಎರಿತೇವೆ. ಅದು ಲಭ್ಯ ಇದ್ದಾಗ, ನಮಗೆ ಅನುಕೂಲ ಇದ್ದಾಗ. ಈಗ ಬೇರೆ ಗೊಬ್ಬರಗಳನ್ನು ನೀವು ತರಿಸಿ ಹಾಕಿದ್ದುಂಟ? ಬೇರೆ ಗೊಬ್ಬರ ಒಮ್ಮೊಮ್ಮೆ ಹರಳಿಂಡಿ ತರಿಸ್ತೇನೆ, ಅದು ಅರ್ಧರ್ಧ ಗಿಲ ಹಾಕುದು, ಹೆಚ್ಚು ಹಾಕುದು. ಗಿಡಗಳಿಗೆ ಮಾತ್ರ ದೊಡ್ಡ ಮರಕ್ಕೆ ಹಾಕುದಿಲ್ಲ, ಸೋಕ್ತದೆ. ಮತ್ತೆ ಇದು ಗೊಬ್ಬರ ಉಂಟು, ಮತ್ತೆ ಈ ಕಾಯಿ ಸಿಪ್ಪೆ ಇದೆ, ಈ ವೇಸ್ಟೇಜ್ ಎಲ್ಲ ಹುಡಿ ಉಂಟು, ಹುಡಿ ಮಾಡ್ತೇವಲ್ಲ ಅದು ಆಗಿರೋದಿಲ್ಲ. ಮತ್ತೆ ಸೋಗೆ ಹಾಳೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಕಸ ಎಲ್ಲ ಹಾಕ್ತೇವೆ, ಹಾಗೆ ಹಾಕಿ ಮಣ್ಣು ಹಾಕ್ತೇವೆ ಬುಡಕ್ಕೆ. ಪ್ರತಿ ವರ್ಷವೂ? ಪ್ರತಿ ವರ್ಷ ಇಲ್ಲ, ಅಲ್ಲಿ ಉಜಿರಣೆ ಕೆಲಸ ಮಾಡುವಾಗ ಸೈಡಲ್ಲಿ ಮಣ್ಣಿದ್ದ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ಕಿದಾಗೆ ಹಾಕ್ತೇವೆ. ಅದು ಯಾವುದು ನಮಗೆ ಸರಿಯಾಗಿ ಹಾಕ್ತೇವೆ ಅಂತ ಹೇಳಿಕ್ಕೆ ಆಗುದಿಲ್ಲ, ಕೂಲಿಯವರ ಸಮಸ್ಯೆ. ಈಗ ನೀವು ಕೋಳಿ ಗೊಬ್ಬರ ಹಂದಿ? ಇಲ್ಲ ಇಲ್ಲ, ಆಡಿನ ಗೊಬ್ಬರ ಒಂದು ವರ್ಷ ತರಿಸಿದ್ದೇನೆ. ಅದೀಗ ಭಯಂಕರ ಕಾಸ್ಟ್ಲಿ, ಒಂದು ಲೋಡ್ ಹಣ ಒಂದು 30 ಆಗ್ತದೆ. ತರಿಸ್ತೀರ ಒಂದು ಲೋಡ್ ತರಿಸ್ಬೇಕು, ಕಮ್ಮಿ ಸಾಕಾಗುದಿಲ್ಲ. ಅದೇ 10 kg 20 kg ತೆಗೆಯುವುದೇ ಇಲ್ಲ. ಈಗ ನೀವು ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿ? ನೀರಿನ ವ್ಯವಸ್ಥೆ ಒಂದು ಕೆರೆ ಉಂಟು, ಮತ್ತೆ ಈಗ ಎರಡು ಬೋರ್ವೆಲ್ ಉಂಟು, ಒಳ್ಳೆ ನೀರುಂಟು. ಇಡೀ ಹೌದು ವರ್ಷಕ್ಕೆ ಸಾಕಾಗ್ತದೆ, ನಮಗೆ ನೀರಿನ ಕೊರತೆ ಬರುವುದಿಲ್ಲ. ಮತ್ತೆ ಅಡಿಕೆಗೆ ಮುಖ್ಯವಾಗಿ ಪ್ರತಿ ವರ್ಷವೂ ಕೂಡ ಬರುವಂತಹದ್ದು ಕೊಳೆ ರೋಗ, ಮತ್ತೆ ಸಿಂಗಾರ ಸಾಯುವುದು, ನಳ್ಳಿ ಬೀಳುದು ಅಷ್ಟೇ. ಇದಕ್ಕೆ ಬೋರ್ಡ್ ಅಲ್ಲದೆ ಏನಾದರೂ ವ್ಯವಸ್ಥೆ? ನಾನು ಕೊಳೆ ರೋಗ ಬಂದ ಮೇಲೆ ಮೆಂಕೋ ಜಬ್ಬು ಮತ್ತು ಮತ್ತೊಂದು ಹುಡಿ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು ಮಿಕ್ಸ್ ಮಾಡಿ ರೋಗ ಬಂದ ಮರ ಮತ್ತು ಸುತ್ತಲಿಗೆ ಮಾತ್ರ ಆಗಿ ಬಿಡುದು, ಬಾಕಿ ಎಲ್ಲ ಇದು ಬೋರ್ಡ್ ಮಿಕ್ಸ್ಚರು, ಬೇರೇನಿಲ್ಲ. ಇದರಿಂದ ಉಪಕಾರ ಬಿದ್ದಿದೆ ನಿಮಗೆ? ಅದು ಅಲ್ಲಿಗೆ ನಿಲ್ತದೆ ಒಮ್ಮೆ, ಅದು ದೊಡ್ಡ ಇದಾಯ್ತು. ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿದಾಗ ದೊಡ್ಡ ಅಸ್ತ್ರ ಆಯ್ತದು, ಆದರೆ ಅನಿವಾರ್ಯವಾಗಿ ಅಷ್ಟಕ್ಕೆ ಮಾತ್ರ ಬಿಡುದು ಹಾಗೆ. ಅದು ರೋಗ ಬಂದ ಮರಕ್ಕೂ ಅದು ಸುತ್ತಿರುವ ಮರಕ್ಕೂ ಹಾಗೆ. ಅದರಿಂದ ಇಳುವರಿಯಲ್ಲಿ? ಇಳುವರಿಗೆ ಏನು ತೊಂದರೆ ಆಗುವುದಿಲ್ಲ, ಅದು ಸ್ಟ್ರಾಂಗ್ ಮಾಡುವುದಿಲ್ಲ. ಸ್ಟ್ರಾಂಗ್ ಮಾಡಿದರೆ ನಿಮ್ಮ ನಳ್ಳಿಯ ಮೇಲ್ಬದಿ ಕಪ್ಪಾಗ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಕೊಳೆ ರೋಗ ಬರದ ಹಾಗೆ ಬೋರ್ಡ್ ಮಿಶ್ಚರಿ, ಬೇರೆ ಯಾವುದೂ ಇಲ್ಲ. ಈಗ ಈಗೇನೋ ಅವರು ಸಿ ಪಿ ಸಿ ಆರ್ ಒಂದು ಮದ್ದು ಹೇಳಿದ್ದಾರೆ, ನನಗೆ ಹೆಸರು ಬರುವುದಿಲ್ಲ ಈಗ, ನಾನು ತೆಗಿಲಿಲ್ಲ. ಅದು ಕಾಸ್ಟ್ಲಿ ಸ್ವಲ್ಪ, ಅದಕ್ಕೆ ಲೀಟ್ರಿಗೆ 4,000 ಉಂಟಂತೆ. 1 liter ನೀರಿಗೆ 5 ml ಹಾಕಬೇಕು, ಬೇರೆ ಎಂತ ಹಾಕಬೇಕು ಅಂತಿಲ್ಲ. 45,000 ವ್ಯಾರಂಟಿ ಹೇಳ್ತಾರೆ ಅವರು. ಆದ್ರಿಂದ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ? ಈಗ ಸದ್ಯಕ್ಕಿಲ್ಲ, ಯಾಕೆಂದ್ರೆ ಅದು ಕಾಸ್ಟ್ಲಿ ತುಂಬ. ಮತ್ತೆ ನಮಗೆ ಅದರ ಅನುಭವ ಇಲ್ಲ, ಯಾಕೆಂದ್ರೆ ಯಾರಾದರೂ ಅನುಭವ ಮಾಡಿದ ಮೇಲೆ ನಾವು ಅವರ ಅನುಭವ ತೆಕ್ಕೊಂಡು ಉಪಯೋಗಿಸುವ ಅಂತ. ಈಗ ಈ ಔಷಧಿ ಅಥವಾ ನಮ್ಮ ಮಾಮೂಲಿ ಬೋರ್ಡ ಮಿಕ್ಸ್ಟ್ರನ್ನ ಹೊಡಿಲಿಕ್ಕೆ ನಿಮಗೆ ಕೂಲಿ? ಈಗ ಕೂಲಿಯವರನ್ನೇ ಅವಲಂಬಿಸಿದ್ದೇನೆ, ದೋಟಿ ತಂದಿಟ್ಟಿದ್ದೇನೆ ರೋಗ ಬಂದಲ್ಲಿ ಹೊಡಿಲಿಕ್ಕೆ. ಮತ್ತೆ ನನಗೆ ಅದಷ್ಟು ನಮ್ಮ ಪ್ರಾಯಕ್ಕೆ ಅದು ಸರಿಯಲ್ಲ. ದೋಟಿ ಹೇಗೆ? ದೋಟಿ ಆಗ್ತದೆ ಅಲ್ಲಿ, ಅದು ಸ್ವಲ್ಪ ಹೀಗೆ ಆಗ್ತದೆ, ಆದರೂ ತೊಂದರೆ ಇಲ್ಲ, ಯಾಕೆಂದರೆ ನಳ್ಳಿಗೆ ಹೀಗೆ ಹೊಡಿಬೇಕಲ್ಲ, ತೊಂದರೆ ಇಲ್ಲ. ತೊಂದರೆ ಇಲ್ಲ, ಅದು ಮೇಲೆ ನೋಡುವುದು ಮತ್ತೆ ಮೇಲೆ ಕೆಳಗೆ ಮಾಡುವುದು ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಬೇಕು ತಾಳ್ಮೆ ಬೇಕು. ನೀವೆಲ್ಲಿಂದ ದೋಟಿ ತರಿಸಿದ್ದು? ನಾನು ಪುತ್ತೂರಿಂದ. ಪುತ್ತೂರಿಂದ ದೋಟಿ ಗಟ್ಟಿ ಉಂಟು. ಎಷ್ಟು ದೊಡ್ಡದು? 60 feet. 60 feet ಹೌದು. ಸಾಮಾನ್ಯ ಎಲ್ಲ ಮರಗಳಿಗೆ ಸಾಕು? ಸಾಧಾರಣ ನನ್ನ ಈಗಿನ ಇದೆ ಮರಕ್ಕೆ ಸಾಕು, ಇನ್ನೂ ಹೈಟ್ ಆಗೋ ಸಾಲದು. ಈಗ 80 feet ಕೂಡ ಸಿಗ್ತದಲ್ಲ? ಸಿಗ್ತದೆ ಹೌದು. ಬೇರೆ ಬೇರೆ ಕಂಪನಿಗಳ ದೋಟಿ ಉಂಟು, ಈಗ ಸುಮಾರು ಜನ ಅದನ್ನೇ ಒಂದು ಉದ್ಯೋಗವಾಗಿ ಮಾಡ್ತಾ ಇದ್ದಾರೆ. ದೋಟಿ ತಂದರೆ ನಿಮಗೆ ಹೇಗೆ ಅಡಿಕೆ ಕೊಯ್ಲಿಕ್ಕೂ ಕೂಡ ಉಪಯೋಗ ಆಗ್ತದೆ? ಇಲ್ಲ, ನಾನು ಎಲ್ಲ ಅವರ ಇಬ್ಬರು ಇದ್ದಾರೆ, ಈಗ ಅವರು ಇಲ್ಲದ ಕಾಲಕ್ಕೆ ಮತ್ತೆ ನೋಡುವ ಅಂತ. ಯಾಕೆಂದ್ರೆ ನಾವು ಎಲ್ಲವನ್ನು ನಾವು ಮಾಡ್ಲಿಕ್ಕೆ ಹೊರಟ್ರೆ ಪೂರೈಸ ನಾವು ಒಬ್ಬ ಇರುವುದು, ಈಗ ಮಗ ಒಬ್ಬ ಇದ್ದಾನೆ, ಕಲಿತಾ ಇದ್ದಾನೆ. ಹಾಗಾಗಿ ಮನೆಯೆಲ್ಲ ವ್ಯವಸ್ಥೆ ನೀವೇ ನೋಡಬೇಕು. ಹೌದು, ಪೂರೈಸುವುದಿಲ್ಲ. ಈ ಅಡಿಕೆ ತೆಗೆಯುವಾಗ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮೊದಲಿಂದಲೂ ಕೂಡ ಅಡಿಕೆಗೆ ಈಗ ಒಳ್ಳೆ ರೇಟು ಇಷ್ಟರವರೆಗೆ ಉಂಟು, ದೊಡ್ಡ ಕಷ್ಟ ಆಗ್ಲಿಲ್ಲ. ಸಾಧಾರಣ ಉಂಟು, ಒಳ್ಳೆ ಅಂತ ಹೇಳಲಿಕ್ಕೆ ಕಳೆದ ವರ್ಷ ಜಾಸ್ತಿ ಇತ್ತು. ಅದು ಈಗ ಎಲ್ಲರೂ ಕೂಡ ಅಡಿಕೆ ಕೃಷಿ ಮಾಡುವುದರಿಂದಾಗಿ. ಹೌದು, ಇನ್ನೀಗ ಇನ್ನೂ ಸಮಸ್ಯೆಗಳು ಬರ್ತವೆ, ಯಾಕಂದ್ರೆ ತಮಿಳುನಾಡು ಆಂಧ್ರ ಸುಮಾರು ಗುಜರಾತ್ ವರೆಗೆ ಮುಟ್ಟಿತು ಅಡಿಕೆ ಸಸಿ. ಇಲ್ಲಿ ಕರ್ನಾಟಕದಲ್ಲಿ ಹೋದರೆ ನಾನು ಒಂದು 10 ಮೊದಲು ಅಲ್ಲಿ ತರೀಕೆರೆ ಆ ಏರಿಯಲ್ಲಿ ಹೋಗುವ, ಅಲ್ಲಿ ಫುಲ್ಲು ಕಣ್ಣೆತ್ತಷ್ಟು ದೊಡ್ಡ ಕೈ ಇಟ್ಟಿದ್ದಾರೆ ಗದ್ದೆಗಳಲ್ಲಿ ಅಡಿಕೆ. ಆದರೆ ಅಲ್ಲಿ ನಮ್ಮ ರೀತಿಯಲ್ಲಿ ಅಡಿಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅಡಿಕೆ ಅನ್ನುವಂಥದ್ದು ಅದೊಂದು ಆಹಾರ ಬೆಳೆ ಅಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಉಂಟೇ ಉಂಟು. ಅದು ನೀವು ಅಷ್ಟಾಗುವಾಗ ಅದರ ಜೊತೆಗೆ ಬೇರೆ ಇದನ್ನ ಕೂಡ ಬೆಳೆಸ್ತಾ? ನಮಗೆ ಊಟಕ್ಕೆ ತಕ್ಕ ಗದ್ದೆ ಉಂಟು. ಏನು ಬೆಳೆಸ್ತೀರಿ ಗದ್ದೆ? ನಮ್ಮ ಗದ್ದೆಯಲ್ಲಿ 6 ಕಜ್ಜಾಯ ಜೈವ ಮಾಡ್ತಾ ಇದ್ದೇವೆ. ಈಗ ಈ ಗದ್ದೆಯನ್ನು ತುಂಬಾ ಜನ ಬೇಡ ಅಂತ ಬಿಟ್ಟಿದ್ದಾರೆ. ಹೌದು, ನೀವು ಬಿಡ್ಲಿಲ್ಲ? 4th class ನಾನು ಗದ್ದೆಯಲ್ಲಿದ್ದವ, ಆದ್ರಿಂದ ಅದರ ಮೋಹ ಉಂಟು ಅಲ್ವಾ. ಕಜ್ಜಾಯ ಹೇಗೆ ಬರ್ತದೆ? ಒಳ್ಳೆ ಬರ್ತದೆ, ಒಳ್ಳೆ ರುಚಿ ಉಂಟು. ಒಳ್ಳೇದಾಗ್ತದೆ. ನೀವು ಮೊದಲಿಂದಲೂ ಇದೇ ಮಾಡ್ತೀವಿ, ಹೆಚ್ಚಾಗಿ ದಂಧೆ ಮಾಡಿದ್ದು. ಅದು ಮೊದಲು ಸ್ವರ್ಣಪ್ರಭ ಎಡೆ ಮಾಡ್ತೀವಿ, ಈಗ ಬೀಜದ ಕೊರತೆಯಿಂದಾಗಿ ಸ್ವರ್ಣಪ್ರಭ ಮಾಡಲಿಕ್ಕೆ ಆಗುದಿಲ್ಲ. ಅದು ಅಂದರೆ ಬಿಳಿ ಅಕ್ಕಿ, ಬಿಳಿ ಅಕ್ಕಿ ಆದರೆ ಅದು ರುಚಿ ಉಂಟು, ಮತ್ತು ಕಡುಬು ಸೇವಿಗೆ ಇದಕ್ಕೆಲ್ಲ ಫಸ್ಟ್ ಆಗ್ತದೆ. ಇದು ಊಟಕ್ಕೆ ಮತ್ತೆ ಸೇವಿಗೆ ಎಲ್ಲ ಅಂಗಡಿನ ಈಗ ಜಯ ಹಾಕಿದರು. ಐಆರ್8 ಕೂಡ ಹಿಂದೆ ಮಾಡ್ತಾ ಇದ್ರು, ನನ್ನ ತಂದೆ ಮಾಡ್ತಿದ್ರು. ನಾನು ಅದು ಕುಂಟು ಬೈಹುಲ್ಲು ಬೇಕು, ಬೈಹುಲ್ಲು ಸಾಧಾರಣ ಬರ್ತದೆ, ತುಂಬಾ ದೊಡ್ಡ ಬರುವುದಿಲ್ಲ ಕಾಯಮ್ಯಾಗೆ, ಆದ್ರೂ ಬೈಹುಲ್ಲು ಬರ್ತದೆ. ಬೈಹುಲ್ಲು ನಿಮಗೆ ದನಗಳಿಗೆ ಬೇಕು. ಈಗ ಈ ಇದಕ್ಕೆ ಭತ್ತದ ಬೆಳೆ ಬೆಳೆಸುವುದು ಸ್ವಲ್ಪ ಲಾಭದಾಯಕ ಅಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಮಿಷನ್ ಅಲ್ಲಿ ಮಾಡುವ ಕಾರಣ ತೊಂದರೆ ಆಗುದಿಲ್ಲ, ಲಾಭವನ್ನು ಅಷ್ಟು ನೋಡುದಿಲ್ಲ, ಯಾಕೆಂದ್ರೆ ನಮಗೆ ಅದೊಂದು ಪ್ರವೃತ್ತಿಯಾಗಿದೆ. ಈ ಕಜಜೆದ ನಾಟಿ ಇದನ್ನೆಲ್ಲ ಹೇಗೆ ಮಾಡ್ತೀವಿ? ಈ ವರ್ಷ ನಮಗೆ ಮಣ್ಣು ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಾಂದ್ರೆ ಟ್ರೇಯಲ್ಲಿ ನೇಜಿ ಮಾಡಿ ಮಿಷನ್ ಅಲ್ಲಿ ನಾಟಿ ಮಾಡುದು. ಟ್ರೇಯಲ್ಲಿ ನೇಜಿ ಮಾಡುವ ಬಗ್ಗೆ ಹೇಗೆ? ನಾವು ಮೊದಲು ಮಣ್ಣನ್ನು ಚಂದ ಉಳ್ಬೇಕು, ಉಳ್ಳು ಹುಡಿ ಮಾಡಬೇಕು, ಅಂಗಳದಲ್ಲಿ ಒಣಗಿಸಿ ಅದನ್ನು ಗಾಳಿಸಬೇಕು. ಮಣ್ಣನ್ನು ಸಣ್ಣ ಹೊಯ್ಗೆ ಗಾಳಿಸುವುದರಲ್ಲಿ, ದೊಡ್ಡ ಕಣ್ಣಲ್ಲಿ ಅಲ್ಲ, ಗಾಳಿಸಿ ಅದನ್ನು ಮತ್ತೆ ಟ್ರೇಯಲ್ಲಿ ಒಂದು ಲೆವೆಲಿಗೆ ಹಾಕಿ ಅದರ ಮೇಲೆ ಭತ್ತ ಹಾಕಿ ಮೇಲಿನ ತೆಳ್ಳಗೆ ಹಾಕಿ ನಾವು ಟ್ರೇಯನ್ನು ಇಡ್ತೇವೆ. ಎಷ್ಟು ದೊಡ್ಡ ಟ್ರೇಗಳು? ಟ್ರೇ ನಾವು ನಾಟಿ ಮಾಡುವ ಅದಕ್ಕೆ ಸರಿಯಾಗಿ ನಾನು ಅಳತೆ ಮಾಡಿಲ್ಲ, ಸುಮಾರು 10 inches ಇರಬೇಕು ಆಗಲ್ಲ, 1.5 feet ಅಲ್ಲ, 1.5 feet ಉದ್ದ ಉಂಟು. ಎಷ್ಟು ಟ್ರೇ ಬೇಕಾಗ್ತದೆ ನಿಮಗೆ? ನಾಟಿ ಮಾಡುವ ಇದುಂಟಲ್ಲ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕುಂಟು, ಅಡ್ಜಸ್ಟ್ ಮಾಡಿ ಆ ರೀತಿಯಲ್ಲಿ ಏಕೆರೆ 60 centimeters 80 centimeters ಹೀಗೆ 120 130 ಆ ರೀತಿ ಮಾಡಲಿಕ್ಕಾಗ್ತದೆ. ಅದು ಅಡ್ಜಸ್ಟ್ ಮಾಡಿದ ಹಾಗೆ ಹತ್ತಿರ ನಾಡಬೇಕಿದ್ರೆ ನಮಗೆ ಸಾಧಾರಣ 120-130 ಟ್ರೇ ಬೇಕಾಗ್ತದೆ. ಮತ್ತೆ ಈ ಒಳ್ಳೆ ಎಗೆ ಬರುವುದಾದರೆ ನಾವು ಸ್ವಲ್ಪ ಕಡಿಮೆ 100 trays ಒಳಗೆ ಮಾಡಿದ ನಂತರ 100 trays ಉಂಟು. ಒಮ್ಮೊಮ್ಮೆ ಇನ್ನು ನಾನು ನನ್ನ ತಂದೆ ಮನೆಯಲ್ಲಿ ಉಂಟು, ಅಲ್ಲಿಂದ ತರುವುದು ಟ್ರೇಗಳನ್ನು. ಹೌದು, ಅದು ವರ್ಷಕ್ಕೊಮ್ಮೆ ಮಾತ್ರ 2 ಸಲ ನಾವು ಸುಗ್ಗಿ ಬೆಳೆ ಮಾಡ್ತೇವೆ, ಪಂಪು ನೀರಲ್ಲೇ ಆಗುದು. ಈಗ ಅನ್ನ ಗದ್ದೆ ನಿಜವಾಗಿ ಆದರೂ ಬಾನಮೆಟ್ಟು ಗದ್ದೆ, ಮಳೆ ನೀರಿದ್ರೆ ಮಾತ್ರ ಬೇಸಾಯ ಆಗುದು. ನಾ ಮತ್ತೆ ಮೋಟರ್ ನೀರು ಹಾಕಿ ಸುಗ್ಗಿ ಸಹ ಮಾಡ್ತೇನೆ. ಅದು ಕೂಡ ಇದೆಯಾ? ಕಜೆಯವೇ ಮಾಡ್ತೀರಿ? ಹೌದು. ಇದಕ್ಕೆ ಈ ರೋಗ ಮತ್ತು ಕೀಟಗಳ ಬಾಧೆ ಏನು? ಕಡಿಮೆ ಅಂದ್ರೆ ನಾವು ಗೊಬ್ಬರ ಹಾಕುದು, ಬೇರೆ ಈ ಇದು ಕೆಮಿಕಲ್ ಹಾಕುದು ಕಡಿಮೆ. ಮತ್ತೆ ಇದು ಟ್ರೇಯಲ್ಲಿ ಮಾಡಿ ಆಗುವ ಅಲ್ಲಿ ಅರ ಬಂದಿರ್ತದೆ, ಹೆಚ್ಚು ರೋಗ ಬಾರಿ ಇಲ್ಲ, ಬೀಜ ಬಿತ್ತಿದ ಹಾಗೆ ಅಲ್ಲ. ಮತ್ತೆ ನಮ್ಮ ಏರಿಯಾದಲ್ಲಿ ಎಲ್ಲೂ ಭತ್ತದ ಗದ್ದೆ ಇಲ್ಲ, ಅದರ ರೋಗ ಬರೋದು ಕಡಿಮೆ. ಮತ್ತೆ ಕರೆ ಕಡಿಯುವುದಂತೆಲ್ಲ ಮೊದಲಿನ ಆ ಕ್ರಮ ಎಲ್ಲ ಮಾಡ್ತೇವೆ, ಗದ್ದೆ ಬದಿಯೆಲ್ಲ ಕ್ಲೀನ್ ಮಾಡಿ. ನಿಮಗೆ ಯಾರು ಹುಳ ಬಂದು, ಈಗ ನವಿಲುಗಳು ತಿರುಗಾಡ್ತಾ ಇರ್ತವೆ, ಅದನ್ನು ಹುಳಗಳೆಲ್ಲ ಹೆಕ್ಕುತ್ತವೆ. ಭತ್ತಕ್ಕೆ ಬರ್ತದೆ, ನಾವು ಅದನ್ನು ಓಡಿಸುವುದಲ್ಲಿ ಆ ಭತ್ತ ಆದ ಮೇಲೆ ಸಂಜೆ ಮತ್ತು ಬೆಳಿಗ್ಗೆ ನಾವು ಅಲ್ಲೇ ಬೇಕು. PVC ಉಂಟಲ್ಲ ಅದಕ್ಕೆ ಇದು ಸ್ಪ್ರೇ ಹಾಕಿ ಹೊಡಿಸುವುದು, ಒಮ್ಮೆ ಹೊಡ್ತವೆ ಪುನಃ ಬರ್ತವೆ. ಹಾಗೆ ಪ್ರಾಣಿಗಳ ಬಾಧೆ ತುಂಬಾ ಉಂಟ? ಉಂಟಲ್ಲ, ಈಗ ನಮ್ಮಲ್ಲಿ ಮಂಗ ಇಲ್ಲ, ನಮ್ಮ ಹತ್ತಿರಲ್ಲೆಲ್ಲ ನಮ್ದು ಪೇಟೆ ಬದಿ ಅದನ್ನ ಹೆಚ್ಚು ಕಾಡುಗಳೆಲ್ಲ ಇಲ್ಲ, ಆದಾಗ ಸುತ್ತ ಮನೆ ಉಂಟು, ಅದನ್ನು ಮಂಗಗಳು ಕಡಿಮೆ ಯಾರೊಮ್ಮೆ ಬರ್ತವೆ, ಇಲ್ಲ ಗದ್ದೆಗೆಲ್ಲ ಬರುವುದಿಲ್ಲ, ಬರ್ತವೆ ತೋಟದ ಬದಿಗೆ. ಮತ್ತೆ ಗಿಳಿಗಳು, ಮತ್ತೆ ಒಂದು ಸಣ್ಣ ಒಂದು ಹಕ್ಕಿ ಉಂಟು, ಅದು 300-500 ಅದೊಂದು ದೊಡ್ಡ ಪುಂಡು ಬುರ್ರ ಅಂತ ಹರ್ತದೆ ಉಳಿಸುವಾಗ, ಅದು ಬೆಳಿಗ್ಗೆ ಮತ್ತು ಸಂಜೆ ಬರ್ತದೆ. ಹಾಗೆ ಬೆಳಿಗ್ಗೆ ಸಂಜೆ ನಾವು ಗದ್ದೆ ಬದಿಯಲ್ಲಿ ಬೇಕಾಗ್ತದೆ ಈ ತೆನೆ ಬಂದ ಮೇಲೆ. ರಾತ್ರಿ ಹಂದಿ, ಹಂದಿಗೆ ನಾವು ಸುತ್ತು ಶೆಡ್ ನೆಟ್ ಕಟ್ತೇವೆ 5 feet ಎತ್ತರದ, ಆದರೂ ಅದನ್ನೊಮ್ಮೆ ಹರಿದೆಲ್ಲ ಬರ್ತವೆ ಒಳಗೆ ಕಾಯುದು. ಈಗ ಅದಕ್ಕೆ ಭತ್ತಕ್ಕೆ ಎಷ್ಟು ಗೊಬ್ಬರ ಕೊಡ್ತೀರಿ ನೀವು? ನಾವು ಸಣ್ಣ 4-5 tractor ಗೊಬ್ಬರ ಕೊಡ್ತೇವೆ, ನಮ್ಮಲ್ಲಿ ಸಣ್ಣ ಮಿನಿ ಟ್ರ್ಯಾಕ್ಟರ್ ಉಂಟು. ಯಾವ ಗೊಬ್ಬರ? ಹಟ್ಟಿ ಗೊಬ್ಬರ. ಬೇರೆ ಬೇರೆ ಬೆಳ್ಳಗೆ ಬಂತು ಅಂದರೆ ಬಿಳಿಚ್ಚೆ ಬರುದು ಇರ್ತೇವಲ್ಲ, ಅದು ಬಂದರೆ ಸ್ವಲ್ಪ ಏನಾದ್ರು ರಾಸಾಯನಿಕ ಕೊಡ್ತೇವೆ, ಕೊಡುವುದಿಲ್ಲ ಅಂತಿಲ್ಲ, ಯಾಕೆ ನಮಗೆ ಬೆಳೆ ಮುಖ್ಯ, ಬರೀ ಸಾವಯವ ಅಂತ ಹೇಳಿದ್ರೆ ನಡೆಯುವುದಿಲ್ಲ. ಸ್ವಲ್ಪ ಅದೆಲ್ಲ ಹೇಳುವಷ್ಟಿಲ್ಲ, ಎಲ್ಲಾರು ಕೊಟ್ಟರೆ ಒಂದು ಗೋಣಿ ಅಷ್ಟೇ ಈ 1 ಎಕರೆಗೆ. ಆದರೆ ಒಳ್ಳೆ ಬರ್ತದೆ? ಒಳ್ಳೆ ಬರ್ತದೆ. ನೀವು ಯಾಂತ್ರೀಕರಣ ಮಾಡಿದ್ದೀರಿ ಅಂತ ಹೇಳಿದ್ರಿ, ಯಾವುದಕ್ಕೆಲ್ಲ ಯಂತ್ರಗಳನ್ನು ಉಪಯೋಗಿಸಿ? ನಾವು ಈಗ ಗದ್ದೆ ಉಳ್ಳಿಕ್ಕೆ ಟಿಲ್ಲರ್ ಉಂಟು, ಟ್ರ್ಯಾಕ್ಟರ್ ಉಂಟು, ಅಗತ್ಯವಿದ್ದರೆ ಟ್ರ್ಯಾಕ್ಟರ್ಲ್ಲಿ ಉಳ್ತೇವೆ. ಯಾಕೆ ಟ್ರ್ಯಾಕ್ಟ್ರಲ್ಲಿ ಅದು ಟಿಲ್ಲರ್ನಷ್ಟು ತೃಪ್ತಿ ಆಗುವುದಿಲ್ಲ, ಯಾಕೆಂದರೆ ಟಿಲ್ಲರು ನಮ್ಮ ಮಿನಿ 18 HP ಟ್ರ್ಯಾಕ್ಟರ್ ಇರೋದು, ಅದು ಈ ಒಂದು ಕಡೆ ಎತ್ತರ ಸಿಕ್ಕಿದೆ, ಅದು ಫ್ರಂಟ್ ಎತ್ತರ ಸಿಕ್ಕಿದೆ ಉಳ್ಳಿ ಹಿಂದೆ ತಗ್ಗುತ್ತದೆ, ಎದುರು ತಗ್ಗಿದೆ ಉಳ್ಳಿ ಹಿಂದೆ ಹೋಗ್ತದೆ. ನಿಮ್ಮ 35 HP 50 HP ಆ ಪ್ರಾಬ್ಲಮ್ ಇಲ್ಲ. ಮತ್ತೆ ಟಿಲ್ಲರ್ ಒಂದೇ ಲೆವೆಲಿಗೆ ಹೋಗ್ತದೆ, ಹೀಗೆ ಅಂದ್ರೆ ನಡುವಲ್ಲಿ ಬ್ಲೇಡು, ಇದಕ್ಕೆ ಹಿಂದೆ ಬ್ಲೇಡು, ವ್ಯತ್ಯಾಸ ಅಷ್ಟೇ. ಆದರೆ ಟಿಲ್ಲರಿಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಖರ್ಚು ಕಮ್ಮಿ. ಹೌದು, ಇದು 1 ಗಂಟೆಗೆ 3.5 liters ಇರಿಸುವುದು, ಅದು ಕೂಡ 1 liter. ನಮ್ದು ಮಿಸ್ಟ್ ಬಿಸಿ ಏರ್ ಕೂಲ್ ಟಿಲ್ಲರು. ಅದು ಸ್ವಂತ ಉಂಟಾ? ಉಂಟು. ಟ್ರ್ಯಾಕ್ಟರ್ ಉಂಟು, ಎರಡು ಉಂಟು. ಮತ್ತೆ ಈಗ ಅದನ್ನ ಗದ್ದೆ ಕೊಯ್ಲಿಕ್ಕೆ ಮೊದಲು ನನ್ನ ಹತ್ರ ಮಿಷನ್ ಇತ್ತು, KR120 ಇಂದ ಒಳ್ಳೆದುಂಟು, ಗದ್ದೆ ಕೊಯ್ದು ಒಳ್ಳೆದಾಗ್ತದೆ. ನಾವು ನಡಿಬೇಕಾರೆ ಹಿಂದಿಂದ, ನಾನೊಂದು 8 ವರ್ಷದಲ್ಲಿ ಸುಮಾರು 300-300 ಗಂಟೆ ಕೊಯ್ತಿದ್ದೆ ವರ್ಷಕ್ಕೆ. ಒಬ್ಬರೇ ಸಾಕಾಗ್ತದ? ಸಾಕಾಗ್ತದೆ, ಮತ್ತೆ ಇಬ್ಬರು ಅದು ಕೊಯ್ಯುವಾಗಿಲ್ಲ, ಅಷ್ಟೇ ಕೆಲಸ ಅದು. ಮತ್ತೆ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗದೆ ಕೊಯ್ಲಿಕ್ಕೂ ಆಗುದಿಲ್ಲ. ಅದರಿಂದ ಕೊಯ್ಯುವಾಗ ಸ್ವಲ್ಪ ನಮಗೆ ಸಿಗುವ ಬೈಹುಲ್ಲು ಕಡೆ ಇಲ್ಲ, ಸರಿ 3 inches ಲೆವೆಲಿಗೆ ಹೋಗ್ತದೆ. ಹೌದಾ? ಈಗ ನಿಮ್ಮ ಕಂಬೈನ್ಡ್ ಹಾರ್ವೆಸ್ಟರ್ ಒಮ್ಮೊಮ್ಮೆ ಹೆಚ್ಚು ಮೇಲೆ ಕೆಳಗೆಲ್ಲ ಹೋಗ್ತದೆ. ಈಗ ನಾವು ಕಂಬೈನ್ಡ್ ಹಾರ್ವೆಸ್ಟರಲ್ಲಿ ಕೊಯ್ಯುವುದು, ಯಾಕೆಂದರೆ ಕೂಲಿ ಸಮಸ್ಯೆ ಉಂಟು. ಅದು ಕೊಯ್ದು ಭತ್ತವನ್ನು ಗಾಳಿ ಹಿಡಿದು ಕೊಡ್ತೇನೆ ಲೆಕ್ಕ, ಮತ್ತು ನಾವು ಪುನಃ ಒಣಗಿಸಿ ಗಾಳಿ ಹಿಡಿತೇವೆ. ಮತ್ತು ಬೈಲು ಬೇರೆ ಬರ್ತದೆ, ಬೈಲು ಕಟ್ಟಲಿಕ್ಕೆ ಟ್ರ್ಯಾಕ್ಟ್ರಲ್ಲಿ ಬೇಲರ್ ಅಂತ ಬರ್ತದೆ, ಉಂಡೆ ಮಾಡ್ತಾರಲ್ಲ ಅದು. ಹಾಗೆ ಈಗೆಲ್ಲ ಅದು ಹಾಗೆ ಅದೊಂದು ಗುಣ ಉಂಟು, ಜನರ ಅವಶ್ಯಕತೆ ಕಮ್ಮಿ. ಈ ಕಂಬೈನ್ಡ್ ಹಾರ್ವೆಸ್ಟರ್ ಅಂದರೆ ಏನದು? ಅದರಲ್ಲಿ ಏನು, ಅದರಲ್ಲಿ ಏನು ಕೊಯ್ಯುವುದು, ಭತ್ತವನ್ನು ಬಡಿದು ಭತ್ತವನ್ನು ಗಾಳಿಗೆ ಹಿಡಿದು ಅದು ಒಂದು ಟ್ಯಾಂಕಿಗೆ ಬೀಳ್ತದೆ, ಅಲ್ಲಿಂದ ಒಂದು 6 ಗಂಟೆಲ್ಲ ಆಗುವ ನಮಗೆ ಅದನ್ನು ಅನ್ಲೋಡ್ ಮಾಡ್ತಾರೆ ಟ್ರಾರ್ಪಲಿಗೆ. ಗೋಣಿ ಹಿಡಿಲಿಕ್ಕೆ ಕೂಡಿದರೆ ಗೋಣಿಗೆ ಹಾಕ್ತಾರೆ, ಅದು ಗೋಣಿ ಹಿಡಿಕೆ ಆಗ್ತದೆ. ಯಾಕೆಂದರೆ ಸಪ್ರದ ಒಂದು ಪ್ಲಾಸ್ಟಿಕ್ನ ಒಂದು ಇದು ಮಾಡಿದೆ ಟ್ಯೂಬಿನ ಹಾಕಿ, ಅದನ್ನು ಮೇಲೆ ಕಟ್ಟಿದರೆ ಸೀದೆ ಬರ್ತದೆ, ಅದನ್ನು ಗೋಣಿ ಒಳಗೆ ಹಾಕೋದು. ಈಗ ಜನ 4-5 ಜನ ಬೇಕಾಗ್ತದೆ ಅದು ಬಾಡಿಗೆ ಒಮ್ಮೆಗೆ, ಅದೊಂದು ನಿಮಗೆ 2 ಗಂಟೆ ಕೆಲಸ ಒಟ್ಟು, ಅದು ಬಾಡಿಗೆ ಸಿಗ್ತದೆ. ಅದರಿಂದಾಗಿ ನಿಮಗೆ ತುಂಬ ಕೆಲಸ ಉಳಿತದೆ, ತುಂಬ ಉಳಿತದೆ. ದಿವಸ ಬೇಡ, ಮತ್ತು ಕಾಫಿ ಚಾ ಹೆಚ್ಚು ಮಾಡುವ ಕೆಲಸ ಇಲ್ಲ ಹೆಂಗಸರಿಗೂ ಸಹ. ಒಂದು 2 ಗಂಟೆ ಮುಗೀತು ಕೆಲಸ, 1.5 ಎಕರೆ. ಮತ್ತೆ 2 ದಿವಸ ಬೈಲು ಒಣಗಿದ್ರೆ ಅವ್ರು ಬಂದು ಒಂದು ಅದು ಸಹ ಹಾಗೆ ಒಂದು ಕಟ್ಟಕ್ಕೆ ಈಗ 80 ರೂಪಾಯಿ 90 ರೂಪಾಯಿ ತೆಗಿತಾರೆ. 26-27 ಕೆಜಿ ಬರ್ತೇವೆ ಒಂದು ಕಟ್ಟು, ಒಳ್ಳೆ ಒಣಗಿದ ಮೇಲೆ ಕಟ್ಟು ನಾವು ಒಮ್ಮೆ ಮೌಚಿ ಹಾಕ್ತೇವೆ. ಯಾಕೆ ನಮಗೆ ಸ್ಟಾಕ್ ಮಾಡಲಿಕ್ಕೆ ಮಾರ್ಲಿಕ್ಕೆ ಇರುವುದಲ್ಲ, ಆದ ಕಾರಣ ಅದು ನಂಡು ಪಸ ಇದ್ದ ಕೂಡಲೇ ಕುಬ್ಬಾಗ್ತದೆ ಒಳಗೆ. ಅಲ್ಲಿ ಟೆಚ್ಚು ಕಟ್ತಾರೆ ಅವರು, ರೋಲ್ ಹೊಡೆಯೋದು. ಅದು ಕಟ್ಟಲಿಕ್ಕೆ ಜನ ಬೇಕಾಗ್ತದೆ, ಟ್ರ್ಯಾಕ್ಟ್ರು ಅದರಲ್ಲೇ ಡ್ರೈವರು, ನಮಗೆ ಮತ್ತೆ ತಂದು ಹಾಕೋದು ಮಾತ್ರ ಮನೆಗೆ ಅಷ್ಟೇ, ಅದು ನಮ್ಮ ಟ್ರ್ಯಾಕ್ಟರ್ ತುಂಬಿಸಿಕೊಂಡು ಬರ್ತೇವೆ. ಅಂತ ಹೇಳಿದರೆ ನಿಮ್ಮ ಭತ್ತದ ಬೇಸಾಯ ಸುಮಾರು ಎಲ್ಲ ಸಮಗ್ರವಾಗಿ ಒಂದು ಯಾಂತ್ರಿಕ. ಹೌದು ಹೌದು, ಸಂಶಯ ಇಲ್ಲ. ನಾನು ಸಾಧಾರಣ 2004 ಯಾಂತ್ರಿಕ ಬಂದಿದ್ದೇನೆ. ಯಾಕೆ ನಾನು 89 ಬೇಸಾಯ ಮಾಡುವಾಗ 38 ಕೆಲಸದಲ್ಲಿ ಕೊಯ್ದಾಗ್ತಿತ್ತು, 2000 63 ಕೆಲಸಕ್ಕೆ ಬಂತು. 2004 ನಾನು ಕೊಯ್ಯೋ ಮಿಷನು ಬಡಿಯೋ ಮಿಷನ್ ಎರಡು ತಗೊಂಡೆ. ಕೊಯ್ಯೋ ಮಿಷನ್ ಹಾರ್ವೆಸ್ಟರು, ಮತ್ತೊಂದು ಥ್ರೆಷರರು ಅಂತ. ಅದರಲ್ಲಿ ನಾವು ಒಳಗೆ ಫೀಡ್ ಮಾಡಿದರೆ ಅದು ಇದು ಮಾಡಿ ಗಾಳಿಗೆ ಹಿಡಿದು ಬರ್ತದೆ, ಅದು ಭತ್ತ ಇಲ್ಲೇ ಬರ್ತದೆ, ಬೈಯಲು ಹಿಂದೆ ಹೋಗ್ತದೆ, ಮತ್ತು ದಡ್ಡು ಹಿಂದೆ ಹೋಗ್ತದೆ, ಮತ್ತು ಸಣ್ಣ ಹುಳಿ ಹೊಯಿಗೆ ಕಲ್ಲೆಲ್ಲ ಅಡಿಗೆ ಬೀಳ್ತದೆ, ದೊಡ್ಡ ಕಲ್ಲು ಒಳಗೆ ನಿಲ್ತದೆ. ಮತ್ತು ನಾವು ತಗೊಂಡು ಜಾಲರಿ ತೆಗೆದುಕೊಂಡ್ರಾಯಿತು ಭಾಳ. ಅದು ಈಗಲೂ ಸಹ ಉಪಯೋಗ ಆಗ್ತದೆ, ನಾವು ಗದ್ದೆ ಕೊಯ್ದು ಮನೆಗೆ ತಂದ ಮೇಲೆ ಒಣಗಿಸಿ ಅದರಲ್ಲಿ ಗಾಳಿಗೆ ಹಿಡಿದು ತಗೊಂಡು ಹೋಗೋದು, ಅಷ್ಟೊತ್ತಿಗೆ ನಾವು ಪರ್ಸೆಂಟೇಜ್ ಸರಿ ಬರ್ತೇವೆ, ಮತ್ತು ಅವರಿಗೆ ಅಕ್ಕಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಕ್ಲೀನ್ ಅಕ್ಕಿ ಮಾಡಿ ಕೊಡ್ತಾರೆ. ಈಗ ಇದಲ್ಲದೆ ನೀವು ಕಾಳುಮೆಣಸನ್ನು ಕೂಡ ಮಾಡ್ತಾ ಇದ್ದೀರಿ. ಕಾಳುಮೆಣಸು ಉಂಟು. ಕಾಳುಮೆಣಸು ಯಾವ ಶುರುವಿಗೆ ತುಂಬ ಮಾಡಿದ್ದೆ, ಒಮ್ಮೆ ಅದು ಸಾಯ್ದುಕೊಂಡು ಒಮ್ಮೆ ಬೇಜಾರಾಗಿ ಒಂದು 4 ವರ್ಷ ಬಿಟ್ಟೆ. ಈಗ ಪುನಃ ಆಯಿತು ಬಳ್ಳಿ, ಪುನಃ ಮಾಡಿದೆ. ಯಾವುದೆಲ್ಲ ತಳಿ? ಪಣಿಮುಂಡ, ಕರಿಮುಂಡ, ಎರಡೇ. ಪಣಿಮುಂಡರ ಜಾಸ್ತಿ. ಕರಿಮುಂಡ ಕಾಳು ಸಣ್ಣದು, ಕರಿಮುಂಡ ಇಷ್ಟುದ್ದು ಬರ್ತದೆ, ಕಾಳು ತುಂಬ ಬರ್ತದೆ. ಮತ್ತು ಇದು ಒಂದೇ ಸಲ ಬರುವುದಿಲ್ಲ ಕರಿಮುಂಡ, ಆಗಾಗ ಹಣ್ಣಾಗ್ತಾ ಇರ್ತದೆ. ಯಾಕೆ ಅದು ಕದ್ರು ಬರ್ತಾ ಇರ್ತದೆ, ಹಣ್ಣಾಗ್ತಾ ಇರ್ತದೆ, ಬೇಸಿಗೆ ಇಡೀ ಇರ್ತದೆ ಸ್ವಲ್ಪ ಸ್ವಲ್ಪ, ಒಮ್ಮೆ ಕೊಯ್ಲಿಕ್ಕೆ ಬರುವುದಿಲ್ಲ. ಹಣಿಯೂರಾದರೆ ಅದು ಕ್ಲೀನ್, ಒಮ್ಮೆ ಬರ್ತದೆ. ಮತ್ತು ಮಳೆ ಸುರಿಗೊಮ್ಮೆ ಬಂದು ಒಮ್ಮೆ ಬ್ರೇಕಾಗಿ ಪುನಃ ಮಳೆ ಬರುವಾಗ ಇದು ಎರಡು ಇರ್ಬುಳೆ ಆಗ್ತದೆ, ನೀರ್ಬುಳೆ ಅಂತ ಹೇಳ್ತಾರೆ ಊರಲ್ಲಿ, ಅದು ಸ್ವಲ್ಪ ತೊಂದರೆ ಆಗ್ತದೆ. ಈಗ ಇದೆರಡನ್ನು ಕೂಡ ನೀವು ಮಾಡ್ತಾ ಇದ್ದೀರಿ, ಎಷ್ಟೆಷ್ಟು ಉಂಟು ಇದು? ಕರಿಮುಂಡ ಕಡಿಮೆ, 10-20 ಬಳ್ಳಿ ಉಂಟು ಅಷ್ಟೇ. ಪಣಿಯೂರ 100 ಬಳ್ಳಿಯಿಂದ ಮೇಲೆ ಉಂಟು. ಈಗ ಇನ್ನೀಗ ಸಣ್ಣ ಬಳ್ಳಿಗಳು ಬೇರೆ ಉಂಟು, ಕಳೆದ ವರ್ಷ 8 ವರ್ಷ ನಟದ. ಇದೆಲ್ಲ ನೀವು ಅಡಿಕೆ ಸಸಿಗೆ ಬಿಡುವುದಲ್ಲ? ಅಡಿಕೆ ಸಸಿಗೆ ಬಿಟ್ಟದ್ದು. ನಿಮಗೆ ಇದರಲ್ಲಿ ಕೊಯ್ಲಿಕ್ಕೆ ಮತ್ತು ಬಿಡಿಸಲಿಕ್ಕೆ ತೊಂದರೆ? ಬಿಡಿಸಲಿಕ್ಕೆ ಸಣ್ಣ ಈಗ ಮಿಷನ್ ಉಂಟಲ್ಲ, ಗೇರ್ಲಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಗೇರು ಹೊಸ ಮಿಷನ್ ಬಂದಿದೆ, ನೋಡಬೇಕು. ಮತ್ತೆ ಒಂದು ಹೀಗೆ ರೌಂಡಾಗಿ ಇಳಿಸುವಂಥದ್ದೊಂದುಂಟು, ಸೈಂಟಿಫಿಕಲ್ ಫೋರ್ಸಲ್ಲಿ ಹೋಗುವ ಹಾಗೆ ಹೋಗುವಂಥದ್ದು, ಅದು ನಾನು ನೋಡಿದ್ದೇನೆ, ಅಲ್ಲಿ ಆರಿಸುವುದು ನೋಡಿದ್ದೇನೆ, ಆದರೆ ನಾನು ತಗೊಳ್ಳಿಲ್ಲ, ನಾನು ಅಷ್ಟು ಎತ್ತರ ಉಂಟದ್ದು. ಇದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಯಾಂತ್ರೀಕರಣ ಮಾಡ್ತಾ ಇದ್ದೀರಿ? ಇಲ್ಲ, ಈಗಂದರೆ ಈ ಇದು ಉಂಟಲ್ಲ, ಹೊಯ್ಗೆ ಗಾಳಿಸುವ ದೊಡ್ಡ ಕಣ್ಣ ಮತ್ತು ಸಣ್ಣ ಕಣ್ಣಲ್ಲಿ 2 ಗಾಳಿಸಿ ಮತ್ತೆ ಗೇರುವುದು, ಅಷ್ಟಾಗ ಸ್ವಲ್ಪ ಗೇರ್ಲಿ ಕಡಿಮೆ ಆಗ್ತದೆ, ಸ್ವಲ್ಪ ಸಣ್ಣ ಕಸಗಳು ಹೋಗ್ತದೆ, ತರಿಗಳೆಲ್ಲ ಉಂಟಲ್ಲ. ಹೌದು ಹೌದು, ಅದು ಹೋಗ್ತದೆ ಹೋಗ್ತದೆ. ಆದರೆ ತುಂಬ ಕೆಲಸ ಅಂತ ಹೇಳಿ ನೀವು ಈಗ ಮೆಷಿನ್ಗಳನ್ನು ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಗೇರು ಮಿಷನ್ ತಗೊಂಡ್ರೆ ಮತ್ತೆ ಹೆಚ್ಚು ಜನರ ಅವಶ್ಯಕತೆ ಇಲ್ಲ. ಕೊಯ್ಲಿಕ್ಕೆ ಸ್ವಲ್ಪ ಆಳು ಕಾಳು ಕೊಯ್ಲಿಕ್ಕೆ ಬೇಕಾಳು. ಈಗ ಊರವರು ಸಿಗದಾರ, ನಾನು MP ಒಬ್ಬರನ್ನು ಕರ್ಕೊಂಡಿದ್ದೇನೆ, ಅದು ಒಮ್ಮೆ ಅಗತ್ಯವಾಗಿ ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಆದರೆ ಅವ ಈಗ ಇರುವ ಜನರಷ್ಟು ಸೆಟ್ ಆಗಿ ಬೇರೆ ಜನ ಸಿಗಲಿಲ್ಲ ಅವನಿಗೆ ಇಷ್ಟವರೆಗೂ, ಯಾಕೆಂದರೆ ಅವ ಒಳ್ಳೆ ಅಂದರೆ ಅದರಲ್ಲಿ ಕೆಲಸ ಮಾಡಿ ಅಭ್ಯಾಸ, ನಾಜೂಕು ಕೆಲಸ, ಒಳ್ಳೆ ಕೆಲಸ, ಎಲ್ಲ ಕೆಲಸ ಗೊತ್ತುಂಟು ಅವನಿಗೆ, ಗೊತ್ತಿಲ್ಲ ಹೇಳಿದಾಗಲೇ ಗೊತ್ತಾಗ್ತದೆ. ಈಗ ಈ ಇದನ್ನು ನೀವು ಕೊಯ್ಯುವಂಥದ್ದು ಮತ್ತು ಅದನ್ನು ಬಿಡಿಸುವಂಥದ್ದು ಇದೆಲ್ಲ ಸ್ವಲ್ಪ ಸಮಯ ತೆಗೆಯುವಂಥದ್ದು. ಕೊಯ್ಯಲಿಕ್ಕೆ ಮಾತ್ರ ಜನ ಬೇಕು, ಬಿಡಿಸು ನಾವು ಸಂಜೆ ರಾತ್ರಿ ಬಿಡಿಸ್ತೇವೆ, ನಿಮ್ಮಷ್ಟಕ್ಕೆ ಬಿಡಿಸ್ತೇವೆ. ಹಾಗಾಗಿ ಅದರ ತೊಂದರೆ, ಮತ್ತೆ ಅಂಗಳದಲ್ಲಿ ಹಾಕಿದರೆ ಒಂದು 6 ಬಿಸಿಲಾಗ ಒಣಗಿ ರೆಡಿ ಆಗ್ತದೆ. ಒಳ್ಳೆ ರೇಟು ಕೂಡ ಉಂಟು ಈಗ, ಒಳ್ಳೆ ಉಂಟು ರೇಟು. ಈಗ ಕೆಲವರೆಲ್ಲ ಈ ಅಡಿಕೆಗೆ ಬಿಟ್ಟು ಅದರಷ್ಟಕ್ಕೆ ಬೇರೆ ಅದಕ್ಕೆ ಒಂದು ಹೇಳ್ತಾರೆ, ರಬ್ಬರಲ್ಲೆಲ್ಲ ಬೆಳೆಸಲಿಕ್ಕೆ ಆಗ್ತದೆ ಅಂತ ಹೇಳಿದೆ. ನಾ ರಬ್ಬರಿಗೆ ಬೆಳೆಸಲಿಲ್ಲ, ಯಾಕೆ ಟೈಪ್ ಅದು ಗುಡ್ಡೆ ಮೇಲೆ ಇರುವುದು, ಟೋಟಲ್ ಪೂರೈಸುದಿಲ್ಲ ಅಂತ ಗುಡ್ಡೆ ಹೋಗ್ಲಿಕ್ಕೆ. ಅದು ಸರಿ. ಈಗ ರಬ್ಬರಿಗೆ ರೇಟ್ ಸ್ವಲ್ಪ, ನಾನು ಅಂದರೆ 4-5 ವರ್ಷದಿಂದ ಲೀಸಿ ಕೊಟ್ಟಿದ್ದೇನೆ, ಯಾಕೆಂದರೆ ಸರಿಯಾಗಿ ನಮಗೆ ಕೆತ್ತಲಿಕ್ಕೆ ಜನ ಸಿಗಲಿಲ್ಲ. ಕೆತ್ತುತ್ತಿದ್ರು, ಕೆತ್ತಲಿಲ್ಲ ಅಂತ ಹೇಳುವುದಿಲ್ಲ, ಪ್ರಾಮಾಣಿಕರು ಅಂತ ಹೇಳುವ, ಯಾಕೆಂದ್ರೆ ನನಗೆ ಮಾತ್ರ ಸ್ವಲ್ಪ ಅವರು ಸರಿ ಬರಲಿಲ್ಲ. ಯಾಕೆಂದರೆ 200-250 ಮರ ಒಮ್ಮೆ ಕೆತ್ತುವಾಗ 100-200 ಮರ ಕೆತ್ತುದು, 700-250 ಅಂತ. ಹಾಗೆಲ್ಲ ನಮಗೆ ಪ್ರತಿ ದಿವಸ ಇದು ಹೋಗಿ ನೋಡ್ಲಿಕ್ಕೆ ಟೈಮ್ ಇರಲಿಲ್ಲ. ಬೆಳಿಗ್ಗೆ ಹಟ್ಟಿ ಕೆಲಸ, ದನಗಳದ್ದು ಅದು ಇದು ಅಂತ ಹೇಳಾಗ್ತದೆ, ಮತ್ತೆ ತೋಟದ ಬದಿಗೆ ಆಗ್ತದೆ, ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗಲ್ಲ. ಈಗ ರೇಟು ಕೂಡ ಕಮ್ಮಿ ಆಗಿತ್ತು ರಬ್ಬರಿಗೆ. ಹೌದು, ಅದರಿಂದ ಕಮ್ಮಿ ಆದರೂ ಲಾಸ್ ಆಗಲಿಲ್ಲ. ಲಾಸ್ ಆಗಲಿಲ್ಲ, ಇಲ್ಲ ತೊಂದರೆ ಇಲ್ಲ, ಕಾರಣ ಅಲ್ಲಿಂದಲ್ಲಿಗೆ ಆಗಿದೆ. ನೀವು ಗುಡ್ಡೆಯಲ್ಲಿ ಮೊದಲು ಇದ್ದ ಗೇರುಬೀಜ ಎಲ್ಲ ತೆಗೆದು? ಹೌದು ಹೌದು, ಸ್ವಲ್ಪ ಸ್ವಲ್ಪ ಗೇರುಬೀಜ ಮರ ಇತ್ತು, ಅದರಷ್ಟಕ್ಕೆ ಆದ್ದು. ಮತ್ತೆ ಸ್ವಲ್ಪ ಕಾಟು ಮರಗಳಿತ್ತು, ಎಲ್ಲ ಕೊಟ್ಟು ಮಾಡಿದ್ದು. ಹಾಗಾಗಿ ಇಡೀ ಈಗ ಸ್ವಲ್ಪ ರಬ್ಬರು ನಮ್ಮ ಮನೆ ಹಿಂಬದಿಗೆ ಹೊಸ ಗಿಡಗಳುಂಟು, ಈಗ ಕೆತ್ತಲಿಕ್ಕೆ ಶುರು ಆಗಿದೆ ಅಷ್ಟೇ, 10 ವರ್ಷ ಆಯಿತು. ಅದು ನಾವು ಹಿಟಾಚಿ ತಂದು ಹಾಗೆ ಮಾಡಿದ್ದು, ಮತ್ತೆ ಇದೇ ಮೊದಲಿಂದೆಲ್ಲ ಮ್ಯಾನುವಲ್ ಮಾಡಿದ್ದು. ರಬ್ಬರಿಗೆ ವಿಶೇಷವಾದಂತ ಒಂದು ಗಮನ ಏನಾದರೂ ಕೊಡಬೇಕು? ನಾನು ಹೆಚ್ಚು ಗಮನ ಕೊಡಲಿಲ್ಲ, ಒಮ್ಮೆ ಮ್ಯಾನ್ಯೂರ್ ಮಾಡಿದ್ದು ಮಾತ್ರ. ಮತ್ತೆ ಕೆಲವೆಲ್ಲ ಇದು ಕಾಪರ್ ಆಕ್ಸಿಲ್ಗಳೆಲ್ಲ ಸ್ಪ್ರೇ ಎಲ್ಲ ಮಾಡ್ತಿದ್ರು, ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ. ತುಂಬಾ ಬೆಳೆ ಬರುವುದಕ್ಕೆ ಅದಕ್ಕೂ ಕೊಳೆ ರೋಗ ಉಂಟು, ಈಗ ಸೊಪ್ಪು ಉದುರ್ತಾ ಉಂಟು, ಅದು ರೋಗ ಬಂದು ಒಂದು ವಾರದೊಳಗೆ ತೋಟಕ್ಕೆ ಬರ್ತದೆ. ಇಲ್ಲಿಂದ ಅಂತ ಹೇಳಿದ ಅಂತ ಅದೊಂದು ಹಾಗೆ ಬಂದಿದೆ 5-6 ವರ್ಷದಿಂದ. ನಿಮ್ಮ ಅನುಭವದಲ್ಲಿ ಅದಕ್ಕೆ ಬಂದ್ರೆ ಇದಕ್ಕೆ ಬರ್ತದೆ ಅಂತ? ಬರ್ತದೆ ಅಂತ, ಮದ್ದು ಬಿಟ್ಟುಕೊಂಡ್ರೆ ತುಂಬಾ ಬರುವುದಿಲ್ಲ. ಕೆಲವು ವೀಕ್ ಇದ್ದ ಅಂದ್ರೆ ಅದರಲ್ಲಿ ಸಹ ಈ ಅಡಿಕೆ ಮರದ ವೀಕು ಮತ್ತೆ ಹೆಲ್ದಿ ಅಂತ ಉಂಟಲ್ಲ, ಹಾಗಾಗಿ ಹಾಗೆ ವೀಕ್ ಇದ್ದದಕ್ಕೆ ಬರುದು ನಡುವಲ್ಲಿ, ಅಲ್ಲಲ್ಲಿ ಎಲ್ಲಿಯಾದರೂ. ಮತ್ತೆ ಆ ಪಕ್ಕದ ತೋಟದಿಂದಲೂ ಕೂಡ ಕೆಲವು ಸಲ ಪಕ್ಕ ತೋಟದಿಂದ ಬರ್ತದೆ, ಬರುವುದಿಲ್ಲ ಅಂತಿಲ್ಲ. ಈಗ ನೀವು ದನಗಳನ್ನು ಕೂಡ ಸಾಕ್ತಾ ಇದ್ದೀರಿ, ಡೈರಿಯನ್ನ? ಮೊದಲಿಂದಲೂ ಇದ್ದದ್ದಲ್ಲ. ನನಗೆ ಮೊದಲಿಂದಲೂ ಅಂದರೆ ಒಮ್ಮೆ ಡೈರಿ ಮುಳ್ಳೇರಿಯಕ್ಕೆ ನಾನು ಹಾಲುಗಳು ಇಷ್ಟ ಇದ್ದೆ. ಆಗ ನಾನು ಹುಟ್ಟೂರಿಂದ ಒಂದು ದನ ನಿಂದೆ, ಒಂದು 18,000 ಆಗ, ಒಂದು 26 ಲೀಟರ್ ಹಾಲು ಬರ್ತಿತ್ತು. 4 ಸಲ ಕರಿಬೇಕು ಅವನು, ಸರಿ 6 ಗಂಟೆಗೊಮ್ಮೆ. ಹಾಗೆ ಕರಿತಾ ಇದ್ದಾಗ ಒಂದು 20-25 ದಿವಸ ಆಗುವ, ಅದಕ್ಕೆ ಮೊಲೆಯಲ್ಲಿ ಬ್ಲಾಕ್ ಆಗಲಿ ಶುರುವಾಯಿತು. ಎರಡನೇ ಕರೆದ ನನ್ನದು, ಮತ್ತೆ ತಿಳಿಯುವಾಗ ಅದಕ್ಕೆ ಮೊದಲು ಬ್ಲಾಕ್ ಆದ ಕಾರಣ ಅವರು ಕೊಟ್ಟದ್ದು ಅಂತ ಆಯಿತು. ಆಗ ಮೊದಲ ಜನಾಟರು ಅಂತ ಇದ್ದದ್ದನ್ನು ಅಲ್ಲಿ ಪುತ್ತೂರಲ್ಲಿ, ಅವರು ಬಂದು ಟ್ರೀಟ್ಮೆಂಟ್ ಕೊಟ್ಟರು. ಅದು 1-2 ದಿವಸ ಪುನಃ ಬ್ಲಾಕ್ ಆಗ್ತದೆ, ಅಂದರೆ ದುರ್ಮಾಂಸ ಬೆಳೆಯುವುದು. ಹಾಗೆ ಆಗ 26 ಲೀಟ್ರು ಹಾಲುಗಳಿತ್ತು, ಸಣ್ಣ ಒಂದು ದನ ನಮಗೆ ಮನೆಗೆ ಸಾಕಾಗ್ತಿತ್ತು. ಈ ರಾತ್ರಿ ಕರೆದವನ್ನು ಬೆಳಿಗ್ಗೆ ಹಾಲು ನೋಟಿ ಕಳಿಸ್ತಾ ಇದ್ದದ್ದು, ಆ ರೀತಿ ಮಾಡ್ತಾ ಇದ್ದೆ, ಒಳ್ಳೆ ತೊಂದರೆ ಇರಲಿಲ್ಲ. ಅದಕ್ಕೆ ಆ ಪೇಯ್ನ್ ಬಂದ ಕೂಡಲೇ ಅದು ಲಾಸ್ ಆಯಿತು. ಹಾಗೆ ಬಿಟ್ಟೆ, ಒಮ್ಮೆ ಬಿಟ್ಟು ಒಂದೇ ದನವರೆಗೆ ಬಂದೆ, ಸಮಾಧಾನ ಇಲ್ಲ, ದನ ಗಳಿಲ್ಲದೆ ಪುನಃ ಮಾಡಿದೆ. ಪುನಃ ಅಲ್ಲಿ ಲೋಕಲ್ ಕೊಡ್ತಾ ಇದ್ದೆ, ಮತ್ತು ಸರಿಯಾಗಿ ನನಗೆ ಮೇಂಟೈನ್ ಆಗ್ತಿರ್ಲಿಲ್ಲ. ಮತ್ತೆ ಸ್ವಲ್ಪ ಹಾಳೆ ತಕ್ಕೋದೆ, ಹೋರಿಗಳನ್ನು ಕೋಣ ಎಲ್ಲ ಹಾಕಿ ಗೊಬ್ಬರ ಮೇಲೆ ಅದು ಕೊಟ್ಟೆ, ದೊಡ್ಡದಾಯ್ತದು ಹೇಳಿದ ಕೇಳುವುದಿಲ್ಲ. ಮತ್ತೆ ಎತ್ತುಗಳಿರ್ತಿತ್ತು. ಮತ್ತೆ ಈಗ 2 ವರ್ಷ ಮೊದಲು ಜೂನ್ 24ಕ್ಕೆ ಡೈರಿ ಶುರುವಾಯಿತು. ಎಷ್ಟು ದನ ಆಗ? ನನ್ನ ಹತ್ರ ಇದ್ದ 3 ದನ. ಯಾವುದು? ಎಲ್ಲ ಕ್ರಾಸ್, ಸಣ್ಣದು ಸಿಬಿ ಕ್ರಾಸ್ಗಳು. ಮತ್ತೆ ಪ್ಯೂರ್ ದನ ಮಾಡಲಿಲ್ಲ, ಯಾಕಂದರೆ ಅದಕ್ಕೆ ರೋಗ ತಪ್ಪುವುದಿಲ್ಲ, ಮೊದಲ ಅನುಭವ ಆಗಿದೆ. ಇದೀಗ ದೊಡ್ಡ ಮಟ್ಟಿಗೆ ನಾನು ಹೈ ಈಲ್ಡಿಂಗ್ ಮಾಡುವುದಿಲ್ಲ, ಕಂಡ ಬಟ್ಟೆ ಹಿಂಡಿ ಕೊಟ್ಟು ನಾರ್ಮಲ್ ಆಗಿ ಮಾಡ್ತಾ ಇದ್ದೇನೆ. 5 ಲೀಟರ್ 6 ಲೀಟರ್ ಹೀಗೆ ಸಿಕ್ಕುವ ಹಾಗೆ ಬೆಳಿಗ್ಗೆ, ಸಂಜೆ ಆಗಿ ಈಗ 7 ದಿನದಲ್ಲಿ ಬೆಳಿಗ್ಗೆ ಒಂದು 24-26 ಲೀಟರ್ ಸಿಕ್ಕಿದರೆ ಸಂಜೆ ಒಂದು 16-17 ಸಿಗ್ತದೆ, ಸಾಕಾಗ್ತದೆ. ಹಿಂಡಿ ಖರ್ಚು ಹೋಗ್ತದೆ, ಮತ್ತೆ ನನಗೆ ಗೊಬ್ಬರ ಲಾಭ ಅಷ್ಟೇ, ಮತ್ತು ನಮ್ಮ ಮನೆ ಖರ್ಚು. ಮನೆ ಖರ್ಚಿಗೆ ಏನು ಹೊರಗಿಂದ ತರೋದು ಹಾಗೆ. ಮತ್ತು ಹೈ ಈಲ್ಡಿಂಗ್ ಮಾಡಿದ್ರೆ ಜಾಸ್ತಿ ಸಿಕ್ಕಿತ್ತು, ಆದರೆ ಅಷ್ಟೇ ಖರ್ಚು ಬರ್ತದೆ, ಜಾಟ್ರೊಟ್ಟಿಗೆ ಬೇಕಾಗ್ತದೆ, ರೋಗಗಳು, ಕೆಚ್ಚಲು ಬಾವು, ಜ್ವರ, ಅದು ಇದು ಎಲ್ಲ ಬರ್ತಾ ಇರ್ತದೆ. ಇದಕ್ಕೆ ಬರುವುದಿಲ್ವಾ? ಇದಕ್ಕೆ ನಾರ್ಮಲ್ ಫೀಡಿಂಗ್ಗೆ ಬರುವುದು, ಹೆಚ್ಚು ಬರುವುದಿಲ್ಲ. ಮತ್ತು ಏನು ಕಾಲು ಕರೆಯೋದಕ್ಕೂ ಬರ್ತದೆ ಒಮ್ಮೊಮ್ಮೆ, ಜ್ವರ ಎಲ್ಲ ಎಲ್ಲ ಮೈನರು. ಅದಕ್ಕೆ ದೊಡ್ಡ ತಲೆಬಿಸಿ ಇಲ್ಲ. ಹಾಂ ಸರಿ. ಈಗ ಅದಕ್ಕೆ ಹಿಂಡಿ ಎಲ್ಲ ಹಿಂಡಿ ಎಲ್ಲ ಹಾಕುವಾಗ ಗ್ಯಾಸಿನ ಪ್ರಾಬ್ಲಮ್ ಆಗ್ತದೆ. ನಾವು ಗೇರು ಹಣ್ಣಿನ ನೀರನ್ನು ಬಿಸಿಲಿಗಿಟ್ಟು ಅದನ್ನು ಮಣ್ಣೊಳಗೆ 3 ತಿಂಗಳಿಟ್ಟು ಅದನ್ನು ಪ್ರೊಸೆಸ್ ಮಾಡಿ ಇಟ್ಟುಕೊಳ್ತೇವೆ. 1 ಚಮಚಕ್ಕೆ 1 ಚಮಚ ನೀರು ಹಾಕಿ ಕೊಟ್ಟರೆ ಗ್ಯಾಸಿನ ಪ್ರಾಬ್ಲಮ್ ಸರಿ ಆಗ್ತದೆ. ಓಹೋ, ಗೇರು ಬೀಜ ಹಣ್ಣಿನ ರಸ. ಹೌದು, ಅದು ಗ್ಯಾಸಿಗೆ ಒಳ್ಳೇದಾಗ್ತದೆ. ಹೌದು, ಎಲ್ಲ ದನಗಳಿಗೂ. ಹೌದು, ಹಿಂಡಿ ಒಟ್ಟಿಗೆ ಹಾಕಿದ್ರೆ ಆಯಿತು, 1 ಚಮಚ 2 ಚಮಚ. ಹಿಂಡಿ ಎಷ್ಟು ಕೊಡ್ತೀರಿ? ಹಿಂಡಿ ಅದು ಗಾತ್ರಕ್ಕೆ ಹೊಂದಿಕೊಂಡು ಮತ್ತು ಹಾಲಿಗೆ ಹೊಂದಿಕೊಂಡು ಕೊಡುವುದು. ಬರೀ ಬತ್ತು ದನಗಳಿಗೆ ಎಲ್ಲ 1 ಸೇರು ಕಡ್ಡಿ ಹಿಂಡಿ, ಮತ್ತು 1 ಇಷ್ಟು ಹತ್ತಿ ಹಿಂಡಿ, ಇಷ್ಟು ಎಳ್ಳಿಂಡಿ, ಜೋಳದ ಹುಡಿ ಕೊಡ್ತೇನೆ. ಎಲ್ಲಿಂದ ತರುವುದು? ಅದೀಗ ನಮಗೆ ಈ ಅನನ್ಯ ಫೀಡ್ಸ್ನವರು ಹೋಗಿರ್ತದೆ, ಅವರು ಸಪ್ಲೈ ಕೊಡ್ತಾರೆ ಜೋಳದ ಹುಡಿ. ಹುಡಿ, ಜೋಳದ ಹುಡಿ ಇದರ ಜೊತೆ ಮಿಕ್ಸ್ ಮಾಡಿ ಕೊಡುದು? ಮಿಕ್ಸ್ ಮಾಡಿ ಕೊಡುದು, ಅದು ಒಳ್ಳೇದು ಬರ್ತದೆ, ಹೆಲ್ತಿಗೆ ಒಳ್ಳೆಯದು. ಮತ್ತು ಅದರಲ್ಲಿ ದೊಡ್ಡ ಕಲಬೆರಕೆ ಕಮ್ಮಿ. ಕಡ್ಡಿ ಹಿಂಡಿಗೆಲ್ಲ ಯೂರಿಯಾ ಹಾಕ್ತಾರೆ, ಅದು ಹೇಳ್ತಾರೆ, ಇದೆ ಮನೆಲ್ಲ ಹೇಳ್ತಾರೆ, ಮಲೇಷಿಯಸ್ ಹಾಕ್ತಾರೆ ಹೇಗೆ ಅಂತ. ನಾವೀಗ ಅನನ್ಯ ಫೀಡ್ನವರೆಗೆ ತೆಕ್ಕೊಳ್ಳೋದು, ಮತ್ತು ನಮ್ಮ ಸ್ವಲ್ಪ ಸ್ವಲ್ಪ ನಮ್ಮ ಮಿಲ್ಮದವ್ರದ್ದು ಸಬ್ಸಿಡಿ ಹಿಂಡಿ ಬರ್ತದೆ, ಮತ್ತು ಕ್ಯಾಲ್ಸಿಯಂ ಹುಡಿ ಅದು ಸಹ ಕೊಡ್ತಾರೆ ಸಬ್ಸಿಡಿಯಲ್ಲಿ, ಅದನ್ನು ಅದು ಕೊಡ್ತೇವೆ ದಿವಸಕ್ಕೆ ಒಂದು 50 ಗ್ರಾಮ್ನಷ್ಟು. ಕರೆಯುವ ದನವನ್ನು ನಾವು ಬಾಚಟ್ಟಿ ರಬ್ಬರ್ ಮ್ಯಾಟ್ ಹಾಕಿ ಅದು ಕಟ್ಟೋದು, ಬಾಕಿ ಎಲ್ಲ ಸೊಪ್ಪು ಹೊಚ್ಚಿ ಹಾಕು ಹಟ್ಟಿ. ಹಟ್ಟಿ ಕೂಡ ಎರಡು ಮಾಡಿದ್ದೀವಿ ಗೊಬ್ಬರ ಆಗಬೇಕಲ್ಲ. ಮತ್ತು ಬಾಚಟ್ಟಿ ಅದು ಗೋಬರ್ ಗ್ಯಾಸ್ ಆಗಿ ಮತ್ತು ಸ್ಲೇರಿ ಆಚೆ ಹೊಂಡಕ್ಕೆ. ನನಗೆ ಈಗ ಡೈರಿ ವ್ಯವಸ್ಥೆ ಮಾಡಿದ ಮೇಲೆ ನಾನು ಅಂಡೆ ತೆಕ್ಕೊಳ್ಳೋದು 1-2 ಅಷ್ಟೇ ವರ್ಷಕ್ಕೆ, ಎಚ್ ಪಿ ಗ್ಯಾಸು ಇದೇ ಸಾಕಾಗ್ತದೆ. ಹಾಗೆ ಇದು ಗ್ಯಾಸ್ ಮೊದಲಿಂದಲೂ ಗೋಬರ್ ಗ್ಯಾಸ್ ಇದ್ದದ್ದ ಹೇಗೆ? ಸಾಧಾರಣ 1991 ಮಾಡಿದ್ದು, ಇಷ್ಟವರೆಗೆ ಏನು ಕಂಪ್ಲೇಂಟ್ ಬರಲಿಲ್ಲ. ಮತ್ತು ಏನಾಗ್ತದೆ ಅಂದರೆ ಒಳಗೆ ಸಿಗಣಿ ಗಟ್ಟಿಗಟ್ಟುವಂಥ ಒಂದು ಇದು ಉಂಟು ಈ ಡೂಮಿನ ಒಳಗೆ, ನಮ್ಮದು ದಿನ ಬಂದು ಡೂಮು ಇದು ಡ್ರಮ್ ಟೈಪ್ ಅಲ್ಲ, ಅದನ್ನು ಖಾಲಿ ಮಾಡಬೇಕಾಗ್ತದೆ. ಒಂದು 2-3 ಜನನ್ನು ಒಂದು ದಿವಸ ಬರಲಿಕ್ಕೆ ಹೇಳಿ. ಅದು ಎಷ್ಟು ಟೈಮಿಗೆ ಒಂದ್ಸಲ? ಅದೊಂದು 1-2 ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ. ಅದು ಸಿಗಣಿ ಮೇಲೆ ಹದಿ ಬರುವುದು ಅಂತ ಹೇಳ್ತಾರಲ್ಲ, ಪಾಡೆ ಬರುವುದು ಅಂತ, ಅದು ಬರ್ತದೆ. ಅದೊಮ್ಮೆ ಆ ಮೇಲೆ ಪಾಡೆ ಪೂರ ತೆಗಿಬೇಕು. ಮತ್ತಿನ್ನು ಅದರೊಳಗೆಲ್ಲ ಮಾಡ್ಬೋದಿತ್ತು ನನಗೆ, ಅದು ಒಳಗೆ ರೊಟೇಷನ್ ಆಗುವಂಥ ಒಂದು ವ್ಯವಸ್ಥೆ ಏನಾದ್ರು ಮಾಡಬೇಕಿತ್ತು. ಅದು ಯಾಕೆಂದರೆ ಈ ಅದರೊಳಗೆ ವೆಲ್ಡ್ ಮಾಡಿಸುವ ಡೇಂಜರ್, ಯಾಕೆಂದರೆ ಇದು ಏರ್ ಗೋಳಿಗೂಡಿನ ಹಾಗೆ ಬಾಗಿಲು ಮಾತ್ರ, ಅದರೊಳಗೆ ಏರ್ ಹೋಗಬೇಕಲ್ಲ. ಮತ್ತು ಇದು ಈ ರೇಡಿಯೇಷನ್ ಎಲ್ಲ ಆಗುವ ಏನೋ ತೊಂದರೆ ಆಯ್ತು ಹಾಗೂ ಆಗ್ತದೆ. ಮತ್ತು ಗೊಬ್ಬರದಲ್ಲಿ ಕಬ್ಬಿಣ ನಿಲ್ಲಬೇಕಲ್ಲ, ಅದು ಒಂದು ಪ್ರಾಬ್ಲಮ್. ನಾವಲ್ಲಿ ಫ್ರೇಮ್ ಮಾಡಬೇಕು, ಈಚೆ ಫ್ರೇಮ್ ಮಾಡಬೇಕು, ಅಲ್ಲಿ ಬುಷ್ಷು ಬೇರೆ ನಿಲ್ಲಿಕ್ಕೆ ಇಲ್ಲ, ಬುಷ್ಷು ಮಾಡಬೇಕು, ಈಚೆ ಒಂದು ಚೈನ್ ಸಿಸ್ಟಮ್ ಮಾಡಿ ಮೇಲಿಂದ ಹ್ಯಾಂಡಲ್ ಹಾಕುವಾಗೆಲ್ಲ ಸುಮಾರು ರಿಸ್ಕ್ ಉಂಟು. ಇಂಥ ಪ್ರಯೋಗಗಳನ್ನು ನೀವು ಮಾಡಿದ್ದೀರಾ ಬೇರೆ ಬೇರೆ? ಏನೆಲ್ಲ ಮಾಡ್ತಾ ಇರ್ತೇವೆ. ಎಂಥದ್ದೆಲ್ಲ, ಯಾವ ಥರದ ಪ್ರಯೋಗಗಳು? ಯಾವ ಥರ ಅಂದರೆ ಈಗ ಡ್ರಿಪ್ ವೈಪು ನಾವು ಹಾಕ್ತೇವಲ್ಲ, ಮೈಕ್ರೋ ಟ್ಯೂಬ್ ಹಾಕ್ತೇವೆ. ಮೈಕ್ರೋ ಟ್ಯೂಬ್ ಒಮ್ಮೆ ಶುರು ಆಗುವ ನೀರು ಬರುವ ಒಮ್ಮೆ ಹಾರ್ತಲ್ಲ. ಹೌದು. ಅದಕ್ಕೆ ಏನಂದರೆ ಹಳೆ PVC ಪೈಪ್ಗಳನ್ನು ಒಂದು ಇಷ್ಟುದ್ದಕ್ಕೆ ಇಟ್ಟು ಮಾಡಿ ಒಂದು ಬದಿಯನ್ನು ಕ್ರಾಸ್ ಕಟ್ ಮಾಡಿ ಅದನ್ನು ಹೀಗೆ ಊರುವುದು, ಮೇಲೊಂದು ತೂತು, ಅದಾದರೆ ಡ್ರಿಪ್ ವೈಪ್ ಒಳಗೆ. ಅದು ನಿಮಗೆ ಎಂತ ಆಗ್ತದೆ ಅಂದರೆ ನೀರು ಬರುವುದನ್ನು ಚೆಕ್ ಮಾಡಲಿಕ್ಕೆ ಸುಲಭ ಆಗ್ತದೆ, ಯಾಕೆಂದರೆ ಪೈಪಲ್ಲಿ ನೀರು ತುಂಬಿ ಮಗುಚಿ ಹೋಗ್ತದೆ ಅದು ಪ್ರೆಸ್ ಮಾಡಿಟ್ಟರೆ. ಮತ್ತು ಎರಡನೇ ಮ್ಯಾನ್ಯೂರಿ ಮಾಡಲಿಕ್ಕೆ ಒಳ್ಳೆ ಆಗ್ತದೆ, ಅದರೊಳಗೆ ಒಂದು ಸ್ಪೂನ್ ಹಾಕಿಬಿಟ್ರಾಯಿತು. ನೀವು ತಿಂಗಳು ಮಾಡ್ತಿದ್ರೆ ಒಂದು ಸ್ಪೂನು ಹಾಕಿದ್ರೆ ಸಾಕು, ಏನಾದರೂ ಹಿಂಡಿ ಕಲಸಿದ್ರೂ ಅದರೊಳಗೆ ಹಾಕ್ಬೋದು. ಈಗ ಹರಳಿಂಡಿ ಬೇವಿನ ಹಿಂಡಿ ಅದನ್ನೆಲ್ಲ ಮಾಡ್ತೇವಲ್ಲ, ಅದನ್ನು ಅದರೊಳಗೆ ಹಾಕಿದರೆ ಆಯಿತು. ಅದು ನೀರಲ್ಲಿ ಕರಗಿ ಹೋಗ್ತಾ ಇರ್ತದೆ ನಿಧಾನಕ್ಕೆ. ಗೋಮೂತ್ರ, ಸೆಗಣಿ, ದ್ವಿದಳ ಧಾನ್ಯ ಹುಡಿ, ಬೆಲ್ಲ ಎಲ್ಲ ಹಾಕಿ ಮಾಡ್ತೇವಲ್ಲ, ಅದನ್ನು ಸಹ ಅದಕ್ಕೆ ಇರಲಿಕ್ಕೆ ಆಗ್ತದೆ 1/4 ಲೀಟ್ರಿನ ಹಾಗೆ. ನಾವು ಯಾವಾಗಲೂ ಮಾಡ್ತೇವೆ, ಒಮ್ಮೆ ಕಂಟಿನ್ಯೂಸ್ ಮಾಡಲಿಕ್ಕೆ ಆಗುದಿಲ್ಲ, ಸಮಯ ಸಿಕ್ಕೋದಿಲ್ಲ. ಅದನ್ನು ಬೆಳಿಗ್ಗೆ ಸಂಜೆ ಇದು ಮಾಡಬೇಕು, ತಿರುಗಿಸಬೇಕು, ಆ ದಿವಸ ಆಗೂ ಇರಬೇಕು, ಮತ್ತೆ ಇಟ್ಟು ಪ್ರಯೋಜನ ಇಲ್ಲ. ಮಾಡ್ತೇವೆ ನಾವು. ಮತ್ತೆ ಒಂದೇ ಸಂಗತಿ, ಎರಿಲಿಕ್ಕೆ ಜನ ಕಡಿಮೆ ಆಗ್ತದೆ. ನಾನು 1-2 ವರ್ಷ ಬಿಡದೆ ಡ್ರಿಪ್ಪಲ್ಲೇ ಮ್ಯಾನ್ಯೂರ್ ಮಾಡುವ ಸಿಸ್ಟಮ್ ಎಲ್ಲ ಮಾಡಿದೆ. ನನ್ನ ಬೋರಲ್ಲಿ ಮಣ್ಣು ಬರುವ ಕಾರಣ ಅನ್ನೋದು ಫೈಲ್ ಆಯಿತು, ಈಗ ಬಿಟ್ಟಿದ್ದೇನೆ. ಸಾಧ್ಯ ಇದ್ದರೆ ಎರಿಯುವುದು ಅಷ್ಟೇ ಪಾಟೆಯಲ್ಲಿ. ಮತ್ತೆ ಬೇರೆ ಏನಾದರೂ ಕೂಡ ಮೆಷಿನ್ಗಳಲ್ಲಿ ಬದಲಾವಣೆಗಳನ್ನು ಏನಾದರೂ? ಮತ್ತೆ ಮದ್ದು ಹೊಡಿಲಿಕ್ಕೆ ನಾನು ಟ್ರ್ಯಾಕ್ಟ್ರಲ್ಲಿ ಮಿಷಿನ್ ಎಲ್ಲ ಡ್ರಮ್ ಎಲ್ಲ ಸೆಟ್ ಮಾಡಿ ನನಗೆ 2-3 ಜನ ಎಷ್ಟು ಹೊಡಿತಿದ್ರು ನಾನೊಬ್ಬನೇ ಅದರಲ್ಲಿ ಕೆಲಸ ಮಾಡೋದು. ನನಗೆ ಜನ ಬೇಡ. ಬೋರ್ಡೇ ಬಿಡುವಾಗ 1 ಜನ ಇಟ್ಟುಕೊಳ್ತೇನೆ ಒಂದು ಕರಡಿಸ್ಲಿಕ್ಕೆ. ನನಗೆ ಟ್ರ್ಯಾಕ್ಟರ್ ಮುಂದೆ ಹೋಗೋದು, ವೈರ್ ಎಳೆಯುವುದು ಇದೆಲ್ಲ ಆಗ್ತದೆ, ಯಾಕೆಂದರೆ ಟ್ರ್ಯಾಕ್ಟರ್ ಮುಂದಿಂದ ಹೋಗ್ತಾ ಇರ್ತದೆ ಸ್ಟೆಪ್ ಸ್ಟೆಪ್ ಆಗಿ, ಆಗ ವೈರ್ ಒಟ್ಟಿಗೆ ಬರ್ತದೆ. ಇನ್ನೆಲ್ಲಿ ಯಾರು ಅಲ್ಲಿ ಅವರು ಮರ ಹತ್ರ ಇಳಿದಾಗ ಒಮ್ಮೆ ಎಳೆದಿಚ್ಚಿಕೊಳ್ಬೇಕು, ಇದು ಸಿಕ್ಕಾಕೊಳ್ತದೆ ಸೋಗೆಯೋ ಇನ್ನೇನಾದರೂ. ಹಾಗೆ ಅದು ಆ ರೀತಿ, ಅದು HTP ಪಂಪು, ಹೋಂಡಾ ಪಂಪಿಗೆ ಒಂದು ಪೈಲೆಟ್ಟು HTPಯನ್ನು ಸೆಟ್ ಮಾಡಿದ್ದು, ಅದು ಹಾಗೆ ಹೋಗ್ತದೆ. ಮತ್ತು ಅಡಿಕೆ ಕೊಯ್ಯೋಗಳಿಗೆ ಇದಕ್ಕೆಲ್ಲ ತುಂಬಿಸಿ ಕೊಟ್ಟೋಯ್ತು ಹೆಕ್ಕಲಿಕ್ಕೆ ಮಾತ್ರ. ಈಗ ನಾನು ಆ ಕ್ಯಾಚಿಂಗ್ ಸಿಸ್ಟಮ್ ಎಲ್ಲ ಮಾಡಲಿಲ್ಲ, ಅದು ಮಾಡಬಹುದು, ಆದರೆ ಈಗ ಅಡಿಕೆ ಮೇಲೆ ಕೊಯ್ದು ಹಾಕುವಾಗ ಸಾಧ್ಯ ಇಲ್ಲ, ದೋಟಿ ಸಿಸ್ಟಮ್ ಆದೀತು. ಹಾಗೆ ಕೆಲವೆಲ್ಲ ಯಾರು ಯಾವಂತ ಹೇಳಿ ಆಗಿರೋ ದೊಡ್ಡ ದೊಡ್ಡದನ್ನೆಲ್ಲ ಪರಿಷ್ಕರಣೆಗಳು, ಆದರೂ ಕೂಡ ನಿಮಗೆ ಬೇಕಾದಂಥ ಚಿಕ್ಕ ಚಿಕ್ಕ ಪರಿಷ್ಕರಣೆಗಳನ್ನು ಮಾಡಿದ್ದೀರಿ ಅಷ್ಟೇ. ಹಾಗೆ ಅಂದರೆ ದಿವಸವನ್ನು ಸ್ವಲ್ಪ ಸುಲಭವಾಗಿ ಮಾಡಿ. ಹೌದು ಅಲ್ವಾ. ಮತ್ತೆ ಕೆಲವೆಲ್ಲ ನಾನು ಅಂದಾಜು ಮಾಡಿದ್ದು ಮಾಡ್ಲಿಕ್ಕೆ ಭಯ ಕಾಸ್ಟ್ಲಿ ಆಗ್ತದೆ, ಹಾಗೆ ಕೂಡುದಿಲ್ಲ. ಅದನ್ನು ಒಮ್ಮೊಮ್ಮೆ ಬರುವುದು ಯಾವಾಗ ಅಂತ ಹೇಳಿ, ಅದು ಆಗ ಮಾಡಿದ್ರೆ ಆಯ್ತು. ಹೌದು. ಮತ್ತೆ ಅದು, ಮತ್ತೆ ಈಗ ನಿಮಗೆ ಒಂದು ಕೈ ಬೋರ್ ಮಾಡುವ ಕ್ರಮ ಉಂಟು, ಅದಂದ್ರೆ ನನ್ನ ಜೀಪಿನ ಇದು ಉಂಟು ಆಕ್ಸಿಲ್ ಹೀಗೆ ಹಾಕುವಂತ ಎಂತ ಒಂದು ಉಂಟು ಅದಕ್ಕೆ ಹೆಸರು, ಅದನ್ನು ಲೇತಲ್ಲಿ ಶಾರ್ಪ್ ಮಾಡಿ ಮಂಗಳೂರಲ್ಲೇ ಮಾಡಿಸಿದ್ದು. ಅದಕ್ಕೆ ಮತ್ತೆ 2 ಫೀಟಿನದ್ದು, 3 ಫೀಟಿನದ್ದು, 5 ಫೀಟಿನ ಹೀಗೆ ತುಂಡು, ಜಿ ಪೈಪಿನ ತುಂಡು, 1 ಇಂಚಿನ ತುಂಡನ್ನೆಲ್ಲ ಕಪ್ಲಿಂಗ್ ಮಾಡಿ ಅದಕ್ಕೆ ನೀರು ಕೊಟ್ಟು ಹೀಗೆ ಹೊಡೆಯುವಾಗ ಅದು ಸೊರಂಗ ಆಗ್ತಾ ಹೋಗ್ತದೆ. ಅಡ್ಡ ಸೊರಂಗ ಉದ್ದಕ್ಕೂ ಹೋಗ್ತದೆ. ನಾನು ನಮ್ಮ ಮನೆ ಹತ್ತಿರದ ಒಂದು ರಂಗಮ ಟೀಚರ್ ಇದ್ದಾರೆ, ಅವರಿಗೆ ಮಾಡಿಸಿದ್ದೇನೆ. ಎಷ್ಟು ಆಳ ಅದು? 40 ಫೀಟ್ ಮಾಡಿಸಿದ್ದೇನೆ ಕೆರೆ ಒಳಗೆ. ನೀರಿಗೆ ಸ್ವಲ್ಪ ಅನುಕೂಲ ಆಗಿದೆ, ಆಗಿದೆ. ಮತ್ತೆ ಅದು ಒಳ್ಳೆ ಜವನಿಗಿರಬೇಕು, ಎತ್ತಿ ಹೊಡಿಬೇಕಲ್ಲ. ಅಂದರೆ ಆವಾಗ ನಿಮಗೆ ಬೋರ್ ತೆಗೆಯುವ ಮೆಷಿನ್ ಬೇಡ ಅದಕ್ಕೆ? ಅದಿದ್ದು ಇದೆಲ್ಲ ಸಣ್ಣ ಸಣ್ಣ ಅಂತ ಕಣಗಟ್ಟು ಅಂತ ಹೇಳುದು ಆಗಿರುವ ಸಂಗತಿ. ಬೋರ್ ಆ ರೀತಿದೆಲ್ಲ ಆಗುದಿಲ್ಲ, ಇದು ಮಣ್ಣಲ್ಲಿ ಮಾತ್ರ. ಮಣ್ಣಲ್ಲಿ ಮಾತ್ರ ಹೌದು, ಮಣ್ಣಲ್ಲಿ ಕೂಡ 40 ಫೀಟ್ ವರೆಗೆ ನೀವು ಮಾಡಿದ್ದೀರಿ? ಮಾಡಿದ್ದೇನೆ ಮಾಡಿದ್ದೇನೆ. ಮತ್ತೆ ಈಗ ನಮ್ಮ ತೋಟದೊಳಗೆಲ್ಲ ಮಾರ್ಗ ಉಂಟು, ಈಗ ಉಜ್ಜರಣಿಂದ ಆ ಉಜ್ಜರಣಿಂದ ಈ ಜಮರಣಿಗೆ ಇದರ ಮೂಲಕ ಒಂದು ತೂತು ಮಾಡುದು ನೀರು ಪಾಸ್ ಆಗಲಿಕ್ಕೆ, ಇಲ್ಲದ್ರೆ ಮತ್ತೆ ಓಪನ್ ಮಾಡಿ ಪೈಪ್ ಹಾಕ್ಬೇಕಲ್ಲ, ಇದಾದ್ರೆ ಬೇಡ. 2 ಇಂಚ್ ಪೈಪ್ ಹೋಗ್ತದೆ ಯಾವುದಲ್ಲಿ ಹೊಡೆದಾಗುವಾಗ. ಇನ್ನು ಲಾರಿಯದೆಲ್ಲ ಮತ್ತೆ ಮಾಡಿದ್ರೆ ಒಂದು 5-6 ಇಂಚ್ ತೋರದ ಇದು ಮಾಡ್ಬೋದು. ಹಾಗಿರುವಾಗ ಇದು ಮಾಡಿಕೊಂಡ್ರೆ ಅದು ಒಂದು ಬದಿ ಶಾರ್ಪ್ ಇರ್ತದೆ, ಮತ್ತೆ ನೀರಿನ ಪ್ರಶ್ನೆಗೆ ಹೊಡೆಯುವಾಗ ಅದು ಹೊಡಿಯಾಗಿ ಬರ್ತದೆ ಈಚೆ ನೀರಲ್ಲಿ. ಸೊ ಈ ಥರದ ಚಿಕ್ಕ ಚಿಕ್ಕ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀರಿ ಅಲ್ವಾ? ಬೇಕಾಗ್ತಾ ಇಲ್ಲ. ಈ ಥರ ಮಾಡಿದ್ರಿಂದ ಸ್ವಲ್ಪ ನಿಮಗೆ ಕೆಲಸ ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ಆಗ್ತದೆ, ತೊಂದರೆ ಇಲ್ಲ, ಆಗ್ತದೆ. ನಮ್ಮಲ್ಲಿಗೆ ಅಡ್ಡವರು ಮಾಡಲಿಲ್ಲ, ಯಾಕೆಂದರೆ ನಮಗೆ ಲಾಸ್ಟಿಗೆ ನೀರು ಹರೋದು, ಅಷ್ಟಾಗುವ ಜನ ಬೇಕಾಗ್ತದೆ, ಈ ಜನರದ್ದೇ ಪ್ರಾಬ್ಲಮ್. ಎಲ್ಲ ಕೃಷಿಗೂ ಅದೇ. ಈಗ ತೆಂಗಿನಕಾಯಿ ಬೀಳಲಿಕ್ಕೆ ಈಗ ಅಲ್ಲಿ ನಾರಿಕೇಲ ಅಂತೊಂದು ಶುರುವಾಗಿದೆ ನೀರ್ಚಾಲಲ್ಲಿ, ಇಲ್ಲಿ ನಾರ್ತಿನವರು, ಅದು ಈಗ ಒಳ್ಳೆಯದು ಉಪಕಾರ ಆಗ್ತದೆ. ಅವರು ಮಳೆಗಾಲದಲ್ಲಿ ಸಹ ಬಂದು ಕೊಯ್ದು ಕೊಡ್ತಾರೆ. ಮೊದಲೆಲ್ಲ ನನಗೆ 2-3 ದಿವಸ ಕಾಯಿ ಕೊಯ್ದು 2-3 ದಿವಸ ಹೆಕ್ಕುದಾಗ ಸುಮಾರು ಅಸಲು ಬರ್ತಿತ್ತು. ಈಗ ಏನಿದ್ರೆ ಅವರು ಬೆಳಿಗ್ಗೆ ಬಂದರೆ 3 ಗಂಟೆ ಕೊಯ್ದು ಮುಗಿಸ್ತಾರೆ, ಇವರು ಬಂದರೆ ಒಂದು 100-120 ಮರ ವರೆಗೆ ಕೊಯ್ತಾರೆ 3 ಗಂಟೆ ಆಗುವಾಗ. ಒಟ್ಟೊಟ್ಟಿಗೆ ಕೆಲಸ ಬಹಳ ಸುಲಭ ಆಗ್ತದೆ. ಮಳೆಗಾಲದಲ್ಲಿ ಹತ್ತಾರೆ, ಅವರು ಮಿಷನಲ್ಲಿ ಹತ್ತೋದು, ವೈರ್ ಇದುಂಟಲ್ಲ ವೈರ್ ರೂಪ್ನ ಅಡಿಕೆ ಮರ ಹತ್ತುವ ಮಿಷನ್, ಅಲ್ಲಿ ಹತ್ತೋದು. ಈಗ ಮೊನ್ನೆ ಮಳೆಗೆ ಕೊಯ್ದು ಹೋಗಿದ್ದಾರೆ, ಅದರಿಂದ ತೆಂಗಿನಕಾಯಿ ಕೊಯ್ಲಿ ಕೊಯ್ಲಿಕ್ಕೆ ಒಳ್ಳೇದಾಗ್ತದೆ ವ್ಯವಸ್ಥೆ. ಹೌದು, ಒಳ್ಳೇದು. ವೆಂಕಪ್ಪ ಮಣಿ ಬಿಟ್ಟರೆ ಮುಖ್ಯವಾಗಿ ನಿಮ್ಮ ಬೇರೆ ಬೇರೆ ಕೃಷಿಯ ವಿಭಾಗಗಳ ಒಂದು ಸ್ವ ಅನುಭವದ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿನ್ನಿಂಗಾರಿನ ವೆಂಕಪ್ಪ ಮಣಿ ಭಟ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಕೇಳುಗರೆ ಗಮನಿಸಿ, 7:45 ಹಿರಿಯ ಸಾಹಿತಿಗಳಾದ ನಾ ಡಿಸೋಜಾ ಅವರಿಗೆ ನುಡಿನಮನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈಗ ಮಂಗಳೂರು ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 32,000-45,000 ರೂಪಾಯಿಗಳು, ಹೊಸ ಅಡಿಕೆ 32,500-35,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000-27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000-20,000-26,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 18,000-22,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,250 ರೂಪಾಯಿಗಳು, ಕಟ್ಟ ಸಾಂಬಾರ್ 3,500-4,100 ರೂಪಾಯಿಗಳು, IR8 3,450-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,100-2,300 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000-4,800 ರೂಪಾಯಿಗಳು, ಕೆಂಪು ಬೆಲ್ಲ 4,200-4,600 ರೂಪಾಯಿಗಳು, ಕಪ್ಪು ಬೆಲ್ಲ 4,250-4,900 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 13,000-62,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500-4,500 ರೂಪಾಯಿಗಳು, ಕದಳಿ ಬಾಳೆಕಾಯಿ ಕ್ವಿಂಟಾಲಿಗೆ 5,500-6,500 ರೂಪಾಯಿಗಳು, ಗಾಳಿ ಬಾಳೆಕಾಯಿ 4,000-5,500 ರೂಪಾಯಿಗಳು, ನೇಂದ್ರ ಬಾಳೆ ಪ್ರತಿ ಕ್ವಿಂಟಾಲಿಗೆ 6,000-7,000 ರೂಪಾಯಿಗಳು. ಮಂಗಳೂರು ಮಾರುಕಟ್ಟೆ ಧಾರಣೆಗಳನ್ನು ಕೇಳಿದಿರಿ. ಈಗ ಕೆಎಸ್ ಸುರೇಖ ಹಾಡಿರುವ ಭವತಾರಕರು ಅವರ ರಚನೆ. ಕಂಡೇ ಗುಡಿಯ ತುಂಬಾ ದೇವರ ಕಂಡೆ ಅಡಿಯಿಡಗೊಡದೆನ್ನ ಹಿಡ್ಕೊಂಡಿದ್ದಕ್ಕ ಹಿಡ್ಕೊಂಡಿದ್ದಕ್ಕ ಗುಡಿಯ ತುಂಬಾ ದೇವರ ಕಂಡೆ ಗುಡಿಯ ತುಂಬಾ ದೇವರ ಕಂಡೇ.